ಇಂದ್ರಿಯೇಭ್ಯ ಪರಾಶಕ್ತಃ ಬುದ್ಧಿರಾತ್ಮಾ ಮಹಾನ್ ಪರಃ ಇಂದ್ರಿಯೇಭ್ಯ ಪರಾಹ್ಯರ್ಥಾ ಅರ್ಥೇಭ್ಯಶ್ಚ ಪರಂ ಮನಃ ಮನಸಸ್ತು ಪರಾ ಬುದ್ಧಿಃ ಬುದ್ಧೇರಾತ್ಮಾ ಮಹಾನ್ ಪರಃ. ಭಾಷ್ಯ 98 ಯಾರು ಓದ್ತೀರಾ? ತಾವತ್ ಇಂದ್ರಿಯ ಐಹಿ ಭೂತತ್ವಾತ್ ಆತ್ಮಾ ಮಹಾನ್ ಉಚ್ಯತೆ. 99 ಆಗಿದೆಯಾ? ಪ್ರಭು ಮಹತಃ ಪರಮ ವಿವೇಕ ಅವ್ಯಕ್ತ ಪುರುಷ ಪರಃ. ಓಕೆ, ಶ್ಲೋಕ ಹೇಳಪ್ಪ. ಪರಮ ವಿವೇಕ ಅವ್ಯಕ್ತ ಪುರುಷ ಪರಃ ಪುರುಷಾನ್ ಪರಂ ಅದೇ ಶ್ಲೋಕ ಇದೆ ನೋಡು ಪ್ರಭು. ಮಹತ ಪರಮ ವ್ಯಕ್ತಂ ಅವ್ಯಕ್ತ ಪುರುಷ ಪರ ಪುರುಷಾನ್ನ ಪರಂ ಕಿಂಚಿತ್ ಸಾ ಕಾಷ್ಟ ಸಾ ಪರ. ಇನ್ನು ಸ್ವಲ್ಪ ಹೇಳಿ. ಮಹತ ಪರಮ ವ್ಯಕ್ತಂ ಅವ್ಯಕ್ತ ಪುರುಷ ಪರ ಪುರುಷಾನ್ನ ಪರಂ ಕಿಂಚಿತ್ ಸಾ ಕಾಷ್ಟ ಸಾ ಪರ. ಈಗ ಹೇಳಿ. ಮಹತ ಪರಮ ವ್ಯಕ್ತ ಅವ್ಯಕ್ತಂ ವ್ಯಕ್ತ ಪುರುಷ ಅವ್ಯಕ್ತ ಪುರುಷ ಪರ ಪುರುಷ ಪರ ಪುರುಷ ಪುರುಷಾನ್ ಪರಂ ಕಿಂಚಿತ್ ಸಾ ಕಾಷ್ಟ ಸಾ ಪರ ಗತಿ ಪುರುಷಾನ್ನ ಪರಂ ಕಿಂಚಿತ್. ಓಕೆ, ಹೇಗೆ ಭಾಷ್ಯ ನೋಡಿ, ಭಾಷ್ಯ ಹೇಳಿ. ಮಹತೋ ಅಪಿ ಮಹತಃ ಅಪಿ ಪರಂ ಸೂಕ್ಷ್ಮತರಂ ಪ್ರತ್ಯಗಾತ್ಮಭೂತಂ ಸರ್ವ ಮಹತ್ತರಂ ಚ ಅವ್ಯಕ್ತಂ ಸರ್ವಸ್ಯ ಜಗತಃ ಬೀಜಭೂತ ಬೀಜಭೂತಂ ಅವ್ಯಕ್ತ ಅವ್ಯಾಕೃತ ನಾಮರೂಪ ಸತತ್ವಂ ಸರ್ವ ಕಾರ್ಯ ಕಾರಣ ಶಕ್ತಿ ಸಮಾಹಾರ ರೂಪಂ ಅವ್ಯಕ್ತಂ ಅವ್ಯಾಕೃತ ಅವ್ಯಕ್ತ ಅವ್ಯಾಕೃತಾಕಾಶಾದಿ ನಾಮ ಯಾಂ ಇವ ಓಕೆ ಯೋಗೀಶ್. ತಸ್ಮಾತ್ ಅವ್ಯಕ್ತಾತ್ ಪರಃ ಸೂಕ್ಷ್ಮತರಃ ಸರ್ವ ಕಾರಣ ಕಾರಣತ್ವಾತ್ ಪ್ರತ್ಯಗಾತ್ಮತ್ವಾತ್ ಚ ಮಹಾನ್ ಚ ಅತ ಏವ ಪುರುಷಃ ಸರ್ವಪೂರ್ಣ ತತಃ ಅನ್ಯಸ್ಯ ಪರಸ್ಯ ಪ್ರಸಂಗ ನಿವಾರಯನ್ನಾಹ ಪುರುಷನ್ನ ಪರಂ ಕಿಂಚಿತ್ ಇತಿ ಕಿಂಚಿತ್ ಇತಿ ಓಕೆ ನೆಕ್ಸ್ಟ್. ಯಸ್ಮಾನ್ ಅಸ್ತಿ ಪುರುಷ ವಸ್ತು ಅಂತರಂ ತಸ್ಮಾತ್ ಸೂಕ್ಷ್ಮತ್ವಂ ಅಹತ್ವ ಪ್ರತ್ಯಗಾತ್ಮಾತ್ಮನಾಂ ಸೂಕ್ಷ್ಮತ್ವ ಮಹತ್ವ ಪ್ರತ್ಯಗಾತ್ಮಾತ್ಮನಾಂ ಸಾಕಾಷ್ಟ ನಿಷ್ಠ ಪರ್ಯವಸಾನಂ. ಶ್ರೀನಿವಾಸ್ ನೀವು ಪ್ರಯತ್ನ ಮಾಡ್ತೀರಿ. ಅತ್ರ ಇಂದ್ರೇಭ್ಯ ಆರಭ್ಯ ಸೂಕ್ಷ್ಮತ್ವಾದಿ ಪರಿಸಮಾಪ್ತಂ ಅತ ಏವ ಚ ಗಂತೃಣಾಂ ಸರ್ವಗತಿಮತಾಂ ಸಂಸಾರಿಣಾಂ ಸ ಪರಾ ಪ್ರಕೃಷ್ಟಾ ಗತಿ ಯತ್ ಗತ್ವಾ ನಿವರ್ತಂತೆ ಅದು ಆಗಿಲ್ಲ. ಪುರುಷ ಸರ್ವಪೂರ್ಣಾತ್ ಪುರುಷ ಡೆಫಿನೇಷನ್. ಎಲ್ಲೆಲ್ಲಿಯೂ ತುಂಬಿಕೊಂಡಿರುವುದು ಯಾವುದು ಅದು ಪುರುಷ. ಸ್ತ್ರೀ ಪುರುಷ ಶಬ್ದ ಅಲ್ಲ ಇಲ್ಲಿ, ಇಲ್ಲಿ ಪುರುಷೋತ್ತಮ. ಎಲ್ಲೆಲ್ಲಿಯೂ ವ್ಯಾಪ್ತವಾಗಿ ತುಂಬಿಕೊಂಡಿರುವಂಥ ಅರ್ಥಾತ್ ಕಾಲ ದೇಶ ವಸ್ತು ಪರಿಮಿತಿಗಳಿಗೆ ಒಳಪಡದೇ ಇದ್ದಂಥದ್ದು ಯಾವುದು ಅದು ಸರ್ವಪೂರ್ಣ. ಅಕಸ್ಮಾತ್ತಾಗಿ ಎಲ್ಲೆಲ್ಲಿಯೂ ತುಂಬಿಕೊಂಡಿದೆ ಅಂತಹದ್ದೊಂದು 2, 3, 4 ಇರಬಹುದಲ್ಲ. ಆಯ್ತು, ಆ ಪ್ರಶ್ನೆ ಆ ಭಾವವನ್ನು ಕೂಡ ಅಕೌಂಟಿಗೆ ತಗೊಂಬೋಣ. ಯಾವುದು ಎಲ್ಲೆಲ್ಲಿಯೂ ತುಂಬಿಕೊಂಡಿದೆಯೋ ಅದನ್ನು ಬಿಟ್ಟು ಇನ್ನೊಂದಕ್ಕೆ ಅವಕಾಶ ಇದೆ. ಯಾವುದು ಎಲ್ಲೆಲ್ಲಿಯೂ ತುಂಬಿಕೊಂಡಿದೆಯೋ ಅದನ್ನು ಬಿಟ್ಟು ಇನ್ನೊಂದಕ್ಕೆ ಅವಕಾಶ ಎಲ್ಲಿದೆ? ಯಾಕೆ ಎಲ್ಲೆಲ್ಲಿಯೂ ಏನಿದೆ ಅದು ತುಂಬಿಕೊಂಡಿದೆ. ಹಾಗೆ ಶ್ರೋತೃವಿನಲ್ಲಿ ಹೀಗೆ ಒಂದು ಪ್ರಶ್ನೆ ಬರಬಾರದಲ್ವೇ? ಬಂದರೆ ಅದನ್ನು ನಿವಾರಿಸುವುದಕ್ಕಾಗಿ ಈ ಒಂದು ಹೇಳಿಕೆ ಬಂದಿದೆ. ನಿವಾರಯನ್ ಆಹ ಪುರುಷಾತ್ ನ ಪರಂ ಕಿಂಚಿತ್. ಈ ಪುರುಷನನ್ನು ಹೊರತುಪಡಿಸಿ ಕಿಂಚಿತ್ ನ ಮತ್ತೊಂದಾವುದೂ ಇಲ್ಲ, ಮತ್ತೊಂದಾವುದು ಇದಕ್ಕಿಂತ ಹೆಚ್ಚಿನದು ಇಲ್ಲ, ಇದಕ್ಕಿಂತ ಕಮ್ಮಿದು ಇಲ್ಲ, ಇದರಂತೇನೆ ಇನ್ನೊಂದು ಇಲ್ಲ. ಮೂರು ತಗೋಬೇಕು. ಅತ್ಯಂತ ಸಮೀಪದ ಉದಾಹರಣೆ ಕೊಡ್ತಾರೆ. ಆಕಾಶವು ಎಲ್ಲೆಲ್ಲಿಯೂ ತುಂಬಿಕೊಂಡಿದ್ದರಿಂದಾಗಿ ಆಕಾಶಕ್ಕಿಂತ ಹೆಚ್ಚಿನದು ಇನ್ನೊಂದಿದೆಯಾ, ಆಕಾಶಕ್ಕಿಂತ ಕಡಿಮೆ ಇನ್ನೊಂದಿದೆಯಾ? ಹೋಗ್ಲಿ ಬಿಡಿ, ಆಕಾಶದಂಥದ್ದೇ ಇನ್ನೊಂದು ಆಕಾಶ ಇದೆಯಾ? ಆದ್ದರಿಂದ ಆಕಾಶವೇ ಆತ್ಮ ಹಾಗೂ ಅಲ್ಲ. ಆಕಾಶವೇ ಆತ್ಮ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಕಾರಣ ಏನು? ಕಾಲಮಿತಿ ಇದೆ. ಸೃಷ್ಟೇಹೇ ಪ್ರಾಕ್, ಸೃಷ್ಟಿಯ ಪೂರ್ವದಲ್ಲಿ ಆಕಾಶ ಇದ್ದಿದ್ದಿಲ್ಲ, ಪ್ರಳಯ ನಂತರ ಆಕಾಶ ಇರುವುದಿಲ್ಲ. ಇದು ಕಾಲದ ಮಿತಿ ಹೌದಲ್ಲ? ಅದು ಒಂದು ಬಿಟ್ಟರೆ ಆಕಾಶವು ಆತ್ಮನಿಗೂ ಯಾವ ವ್ಯತ್ಯಾಸವೂ ಇಲ್ಲ. ಅದಕ್ಕೆ ನೀವು ತೈತ್ತಿರು ಪರಿಷತ್ತಲ್ಲಿ ಏನಂತ ಕರಿತಾ ಇದ್ದೀರಿ? ಏತಸ್ಮಾತ್ ಆತ್ಮನಃ ಆಕಾಶ ಸಂಭೂತ ಪೃಥಿವೀನ ಸಂಭೂತ ನ ವಾಯುನ ಅಗ್ನಿ. ಈ ಆತ್ಮನಿಂದ ಮೊಟ್ಟ ಮೊದಲಿಗೆ ಏನು ಸೃಷ್ಟಿತವಾಯಿತು? ಆಕಾಶ. ಅಂದರೆ ಆತ್ಮನ ಎಲ್ಲ ಲಕ್ಷಣಗಳು ಆಕಾಶದಲ್ಲಿವೆ ಎಕ್ಸೆಪ್ಟ್ ಒಂದ್. ಯಾವುದಂದ್ರೆ ಕಾಲದ ಮಿತಿ ಇಲ್ಲ. ಆತ್ಮನಿಗೆ ಕಾಲದ ಮಿತಿ ಇಲ್ಲ, ಆದರೆ ಆಕಾಶಕ್ಕೆ ಕಾಲದ ಮಿತಿ ಇದೆ. ಅಲ್ಲ, ಹಾಗೆ ಇನ್ನು ಬೇಕಾದಷ್ಟಿವೆ. ಈಗ ಆಕಾಶಕ್ಕೆ ತಾನು ಆಕಾಶ ಅನ್ನೋದು ಗೊತ್ತಿಲ್ಲ ನಿಮ್ಮ ಹೇಳಿಕೆ, ಹೌದಾ? ಆತ್ಮನಿಗೆ ತಾನು ಆತ್ಮ ಅನ್ನೋದು ಗೊತ್ತಿದೆಯಾ? ಆತ್ಮನಿಗೆ ತಾನು ಆತ್ಮ ಅನ್ನೋದು ಗೊತ್ತಿದೆ ಅನ್ನೋದನ್ನ ಯಾರಿಗೆ ಹೇಳಬೇಕು? ಅದು ಆತ್ಮ ಆತ್ಮ ಅರಿವಿನ ಘನ, ಅನಂತತೆ, ಅರಿವಿನ ಅನಂತತೆಯೇ ಆತ್ಮ. ಈಗ ಒಂದು ಗೊತ್ತಿದೆ ಅಂತ ಹೇಳಬೇಕಾದ್ರೆ ಆ ಗೊತ್ತಿದೆ ಅನ್ನುವಂಥದ್ದನ್ನು ಬಿಟ್ಟು ಇದೊಂದು ಬೇರೆ ಇರಬೇಕು ಅಂತ ಅರ್ಥ. ಆತ್ಮನಿಗೆ ತಾನು ಅರಿವು ಅನ್ನೋದು ಗೊತ್ತಿದೆ ಅಂತ ಹೇಳಬೇಕಾದ್ರೆ ಅದು ಯಾರಿಗೆ? ಆತ್ಮನು ಅರಿವು ಅನ್ನೋದು ಯಾರಿಗೆ ಗೊತ್ತಿದೆ? ಯು ನೀಡ್ ಟು ನೋಟ್ ದಿಸ್. ಆತ್ಮನು ಅರಿವಿನ ಘನ, ಇದರರ್ಥ ಅರಿವೇ ಆತ್ಮ, ಆತ್ಮವೇ ಅರಿವು, ಅರಿವೇ ಜ್ಞಾನ, ಜ್ಞಾನವೇ ಅರಿವು, ಜ್ಞಾನವೇ ಆತ್ಮ, ಆತ್ಮನೇ ಜ್ಞಾನ. ಆತ್ಮನಿಂದ ಜ್ಞಾನ ಅಲ್ಲ, ಜ್ಞಾನದಿಂದ ಆತ್ಮ ಅಲ್ಲ. ಅರಿವಿನ ಘನ, ಎಂಬಾಡಿಮೆಂಟ್ ಆಫ್ ನಾಲೆಡ್ಜ್, ಕಾನ್ಷಿಯಸ್ನೆಸ್ ಘನ. ಅಲ್ಗಾಡಿದ್ರು ಅದೇ ಕೂಟಸ್ಥ ಅಂತ ಒಂದು ಇನ್ನೊಂದಕ್ಕೆ ಹೆಸರು, ಅಚಲ ಅಂತ ಮತ್ತೊಂದು ಹೆಸರು. ಇನ್ನು ಮುಂದೆ ಚಿನ್ನದಿಂದ ಮಾಡಿದ ಆಭರಣದಲ್ಲಿ ಚಿನ್ನವೇ ಹೇಗೆ ತುಂಬಿಕೊಂಡಿರುತ್ತದೆಯೋ, ಆತ್ಮನಿಂದ ಸೃಷ್ಟಿತವಾದ ಆಕಾಶದಲ್ಲಿ ಆತ್ಮನ ಅರಿವಿಲ್ಲ ಅಂತ ಹೆಂಗೆ ಹೇಳಿದ್ರಿ? ಆಕಾಶಕ್ಕೆ ಅರಿವಿಲ್ಲ ಅಂತ ಹೆಂಗೆ ಹೇಳಿದ್ರಿ? ಮಣ್ಣಿನಿಂದ ಆದ ಮಡಿಕೆಯಲ್ಲಿ ಮಣ್ಣೇ ತುಂಬಿಕೊಂಡಂತೆ ಚಿನ್ನದಿಂದ ಆದ ಆಭರಣದಲ್ಲಿ ಚಿನ್ನವೇ ಉಂಟಾದಂತೆ, ಚಿನ್ನವೇ ತುಂಬಿಕೊಂಡಂತೆ ಆತ್ಮನಿಂದ ಆದ ಆಕಾಶದಲ್ಲಿ ಆತ್ಮನೇ ತುಂಬಿಕೊಂಡಿರುತ್ತಾನೆ. ಆಕಾಶಕ್ಕೆ ಅರಿವಿಲ್ಲ ಅಂತ ಹೆಂಗೆ? ಎರಡಾಯ್ತು, ನೀವು ಕೇಳಿ ಪ್ರಶ್ನೆ. ಮೂರನೇದು, ಈ ಸಂದೇಹ, ಈ ಸಂಶಯಕ್ಕೆ ಇದು ಪ್ರಸಂಗ ಅಲ್ಲ. ಸದ್ಯರು ಕಾಂಟೆಕ್ಸ್ಟ್ ಏನು, ಯಾವ ಸಂದರ್ಭದಲ್ಲಿ ನಾವು ಈಗ ವ್ಯಾಖ್ಯಾನವನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ? ಹಾ, ಕರೆಕ್ಟ್. ಹಾ, ಇದಕ್ಕೆ ಸರಿಸಮವಾದದ್ದು ಇನ್ನೊಂದಿಲ್ಲ ಅಂತ ಇಷ್ಟು ಹೇಳಬೇಕಾಗಿ. ಅದಕ್ಕೆ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಭಗವತ್ಪಾದಾಚಾರ್ಯ. ಏನು ಕೊಟ್ಟಿದ್ದಾರೆ? ಪುರುಷಾತ್ ಪರಂ ಕಿಂಚಿತ್ನ, ಇದಕ್ಕೆ ಸರಿಸಮ ಅಥವಾ ಇದಕ್ಕಿಂತ ಹೆಚ್ಚಿನ, ಪರಂ ಶಬ್ದ ಇದೆ, ಇದಕ್ಕಿಂತ ಹೆಚ್ಚಿನದಾದದ್ದು ಇನ್ನೊಂದು ಯಾವುದು ಇಲ್ಲ. ಈ ಪ್ರಸಂಗದಲ್ಲಿ ನೀವು ಕೇಳಿದ ಸಂದೇಹ ಸಂಶಯವು ಅಧಿಕ ಪ್ರಸಂಗವಾಗುತ್ತದೆ. ಆದರೂ ನಾವು ಉತ್ತರ ಕೊಟ್ಟೇವೆ ಸಮಾಧಾನವಾಗಿ. ನಮಗೆಲ್ಲ ಗೊತ್ತಿದ್ದು ಎಲ್ಲ ಕಡೆ ಉಪಯೋಗ ಬೀಳುತ್ತೆ ಅಂತ ತಿಳ್ಕೋಬಾರ್ದು. ಎಲ್ಲೆಲ್ಲಿ ಎಷ್ಟು ಉಪಯೋಗ ಬೇಕೋ ಅಷ್ಟೇ ಉಪಯೋಗ ಮಾಡ್ಕೋಬೇಕು. ಎನಿವೇ, ದಟ್ಸ್ ಓಕೆ. ಅದರಿಂದ ಹೊರತುಪಡಿಸಿ ಇನ್ನೊಂದು ಹೆಚ್ಚಿನದು ಯಾವುದು ಇಲ್ಲ. ಯಸ್ಮಾತ್ ನಾಸ್ತಿ ಪುರುಷಾತ್ ಚಿನ್ಮಾತ್ರ ಘನಾತ್ ಪರಂ ಕಿಂಚಿದಪಿ ವಸ್ತು ಅಂತರಂ ತಸ್ಮಾತ್ ಸೂಕ್ಷ್ಮತ್ವ ಮಹತ್ವ ಪ್ರತ್ಯಗಾತ್ಮತ್ವಾನಾಂ ಸಾಕಾಷ್ಠಾ ನಿಷ್ಠಾ ಪರ್ಯವಸಾನಂ. ಚಿನ್ಮಾತ್ರ ಘನಾತ್ ಕಿಂಚಿದಪಿ ವಸ್ತು ಅಂತರಂ ಪರಂ ನಾಸ್ತಿ ತಸ್ಮಾತ್. ಏನು ಸಿದ್ಧ ಮಾಡಿದಂಗಾಯ್ತೀಗ? ತಸ್ಮಾತ್, ಆದ್ದರಿಂದ ಚಿನ್ಮಾತ್ರ ಘನಾತ್ ಶಬ್ದ ನೋಡ್ಕೊಡು. ಚಿನ್ಮಾತ್ರ ಘನಾತ್ ಚೈತನ್ಯವೇ ತಾನಾಗಿ ತುಂಬಿಕೊಂಡಂತಹ ಅರಿವೇ ತಾನಾಗಿ ತುಂಬಿಕೊಂಡಂತಹ ಯಾವ ಆತ್ಮ ಪುರುಷ ಅಂತ ಹೇಳಲ್ಪಟ್ಟಿದೆಯೋ ಪುರುಷಾತ್, ಅದಕ್ಕಿಂತ ವಸ್ತು ಅಂತರ ಬೇರೆ ಇನ್ನೊಂದು ವಸ್ತು ಕಿಂಚಿತ ನ. ಇದು ತಸ್ಮಾತ್ ಸಿದ್ಧಾಂತಕ್ಕೆ ಬಂದ್ಬಿಟ್ಟಿದ್ದು ನಾವು. ಏನು ಸಿದ್ಧಾಂತ? ಈ ಪುರುಷನಿಗಿಂತ ಅನ್ಯ ಮತ್ತೊಂದು ವಸ್ತು ಬೇರೆ ವಸ್ತು ಅನ್ನುವಂಥದ್ದು ಇಲ್ಲ. ಎರಡು ಮೂರು ಕಾರಣಗಳಿವೆ, ಆ ಕಾರಣ ಹೇಳ್ತಾರೆ ಏನು ಅಂತಂದ್ರೆ, ಸೂಕ್ಷ್ಮತ್ವ, ಸೂಕ್ಷ್ಮತ್ವ, ಮಹತ್ವ, ಪ್ರತ್ಯಗಾತ್ಮತ್ವ, ಈ ಮೂರು ಕಾರಣಗಳು. ಸೂಕ್ಷ್ಮಕ್ಕಿಂತ ಸೂಕ್ಷ್ಮವಾಗಿದ್ದರಿಂದಾಗಿ ಇದಕ್ಕೆ ಮೀರಿದ ಅಥವಾ ಇದಕ್ಕೆ ಸರಿಸಮವಾದ ಇನ್ನೊಂದು ಬೇರೆ ವಸ್ತು ಇರುವ ಸಾಧ್ಯತೆ ಇಲ್ಲ. ಮಹತ್ವ ಅತ್ಯಂತ ಹೆಚ್ಚಿನದಾಗಿದ್ದರಿಂದಾಗಿ ಇದಕ್ಕೆ ಸರಿಸಮ ಇನ್ನೊಂದು ಇರಲು ಸಾಧ್ಯವಿಲ್ಲ. ಪ್ರತ್ಯಗಾತ್ಮತ್ವ ಒಳಗೆಗಿಂತ ಅತ್ಯಂತ ಒಳಗೆ, ಪ್ರತ್ಯಗಾತ್ಮ ಒಳಗಿಗಿಂತ ಒಳಗೆ. ಈ ಒಳಗಿಗಿಂತ ಒಳಗೆ ಅನ್ನೋದು ಯಾರಪ್ಪ? ಒಳಗಿಗಿಂತ ಒಳಗೆ ಸ್ಥೂಲದಿಂದ ಸೂಕ್ಷ್ಮ, ಅದಕ್ಕೆ ಶಬ್ದ ಬಂದೋಯ್ತು ಸೂಕ್ಷ್ಮ. ಈಗ ಕೋಶ ತಗೊಳ್ಳಿ, ಈ ಕೋಶ ತಗೊಂಡ್ರೆ ಏನಾಗ್ತದೆ? ಅನ್ನಮಯದ ಒಳಗೆ ಪ್ರಾಣಮಯ, ಪ್ರಾಣಮಯದ ಒಳಗೆ ಮನೋಮಯ, ಮನೋಮಯದ ಒಳಗೆ ವಿಜ್ಞಾನಮಯ, ವಿಜ್ಞಾನಮಯದ ಒಳಗೆ ಆನಂದಮಯ. ಒಳಗಿಗಿಂತ ಒಳಗಿಗಿಂತ ಒಳಗೆ ಅಂದ್ರೆ ಆನಂದಮಯಕ್ಕಿಂತಲೂ ಒಳಗೆ ಇರುವುದು ಯಾವುದು ಅಂತ ನೀವು ನೋಡಿದ್ದಾದ್ರೆ ನಮಗೆ ಗೊತ್ತಿಲ್ಲ ಅಂತ ಹೇಳ್ತೀವಿ. ಗೊತ್ತಿಲ್ಲ ಅಂತ, ಗೊತ್ತಿಲ್ಲ ಅಂತ ಏನು ನಾವು ಹೇಳ್ತೀವಿ, ಅದು ಅನುಭವ ಸಹಿತವಾದ ಹೇಳಿಕೆ, ಅನುಭವಯುಕ್ತವಾದ ಹೇಳಿಕೆ. ಅದೇನು? ಮೂರ್ಖ ಹೇಳಿಕೆ ಅಲ್ಲ, ಅವಿವೇಕದ ಹೇಳಿಕೆ ಅಲ್ಲ. ನನಗೆ ಗೊತ್ತಿಲ್ಲರಪ್ಪ, ಇಲ್ಲಿ ತನಕ ನನಗೆ ಗೊತ್ತಾಗದ, ಆನಂದದವರೆಗೂ ನನಗೆ ಗೊತ್ತಾಗದ, ಅದಕ್ಕಿಂತ ಒಳಗೆ ಏನು ಅಂತ ಕೇಳಿದ್ರೆ ನನಗೆ ಗೊತ್ತಿಲ್ಲ. ಚಂದ ಹೇಳಬೇಕು, ನನಗ ಗೊತ್ತಿಲ್ಲ, ನನಗ ಗೊತ್ತಿಲ್ಲ. ಅದ್ರ ಗೊತ್ತಿಲ್ಲ ಅದ್ರ ಒಳಗೆ ನಾನದೇನೆ, ನಾನಿದ್ದೀನಿ. ಗೊತ್ತಿಲ್ಲ ಅನ್ನುವುದರ ಒಳಗೆ ನಾನಿದ್ದೀನಿ, ಗೊತ್ತಿಲ್ಲ ಅನ್ನೋದ್ರ ಗುರುತಿಸಲಿಕ್ಕೆ ನಾನಿದ್ದೀನಿ, ಗೊತ್ತಿಲ್ಲ ಅನ್ನೋದ್ರ ಹೊರಗೆ ನಾನಿಲ್ಲ, ಗೊತ್ತಿಲ್ಲ ಅನ್ನೋದ್ರ ಒಳಗೆ ನಾನಿದ್ದೀನಿ. ಅಲ್ಲಿ ನಾನು ಅರಿವಾಗಿ ಇದ್ದುಕೊಂಡು ಈ ಗೊತ್ತಿಲ್ಲ ಅನ್ನುವುದನ್ನು ನಾನು ಗುರುತಿಸ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ಗೊತ್ತಿಲ್ಲ ಅನ್ನುವ ಈ ಸ್ಥಿತಿಯೇ ಆನಂದಮಯ ಕೋಶ. ಆನಂದಮಯ ಕೋಶದ ಲಕ್ಷಣ ಏನು ಅಂತಂದ್ರೆ ಗೊತ್ತಿಲ್ಲ. ಗೊತ್ತಿಲ್ಲ ಅನ್ನವನು ಭಾರಿ ಆನಂದವಾಗಿರ್ತಾನ ನೋಡ್ರಿ. ಈಗ ನಿಮ್ಮಲ್ಲೇ ಹತ್ತು ಜನರಲ್ಲಿ ಏನಾದ್ರೂ ಕೇಳಿದ್ರೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ರೆ ಸ್ವಾಮೀಜಿ ಏನ್ ಮಾಡೋಂಗಿದ್ದಾರೆ, ನಾನೇನ್ ಮಾಡೋಂಗಿದ್ದೀನಿ, ಭಾರಿ ಭಾರಿ ಅಂದ್ರೆ ನೀನು ಕಾಂಗ್ರ್ಯಾಚುಲೇಷನ್ಸ್ ಕೊಡ್ಬೋದು ಅಪ್ಪ, ಆನಂದವಾಗಿರಪ್ಪ. ಅನ್ನಮಯ ಕೋಶದ ಒಳಗೆ ಪ್ರಾಣಮಯ, ಪ್ರಾಣಮಯ ಕೋಶದ ಒಳಗೆ ಮನೋಮಯ, ಮನೋಮಯ ಕೋಶದ ಒಳಗೆ ವಿಜ್ಞಾನಮಯ, ವಿಜ್ಞಾನಮಯ ಕೋಶದ ಒಳಗೆ ಆನಂದಮಯ, ಆನಂದಮಯದ ಒಳಗೇನೋ ಅಂತ ಕೇಳಿದ್ರೆ ಗೊತ್ತಿಲ್ಲ. ಗೊತ್ತಿಲ್ಲ ಅನ್ನುವುದು ಯಾರಿಗೆ ಗೊತ್ತಿದೆ? ಅವ ಇದ್ದಾನೋ ಇಲ್ಲೋ ಅವನೇ ಅರಿವು, ಅವನೇ ಅರಿವು, ಅವನೇ ಆತ್ಮ. ಅದೇ ನಿನ್ನ ಬಗ್ಗಿರುವಂತಹ ರಿಯಾಲಿಟಿ, ನಿನ್ನ ಬಗ್ಗಿರುವಂತಹ ಸತ್ಯಾಂಶ ಅದು. ಅದಕ್ಕೆ ಮೂರು ಶಬ್ದಗಳನ್ನು ಕೊಟ್ಟಿದ್ದಾರೆ ಅವರು ಕಾಂಟೆಕ್ಸ್ಟ್ನಲ್ಲಿ, ಸೂಕ್ಷ್ಮತ್ವ, ಮಹತ್ವ, ಪ್ರತ್ಯಗತ್ವ. ಪ್ರತ್ಯಗಾತ್ಮತ್ವ ಸಾಕಾಷ್ಠ ನಿಷ್ಠಾ, ಅದರಲ್ಲಿ ನಿಂತು ಬಿಡುವುದೇನಿದೆಯೋ ಅದೇ ಪರ್ಯವಸಾನಂ, ಅದೇ ಕೊನೆಯ ಘಟ್ಟ, ಜೀವನದ ಕೊನೆಯ ಘಟ್ಟ ಏನಂದ್ರೆ ಅದು ನಿಂತು ಬಿಡೋ ಅನ್ನುವ ಈ ಒಂದು ಅನಾಲಿಸಿಸ್ ಅಲ್ಲ ಅನ್ನುವ ಈ ಒಂದು ಚಿಂತನೆಯನ್ನ ಇಂದ್ರಿಯೇಭ್ಯ ಆರಭ್ಯ ಎಲ್ಲಿಂದ ಪ್ರಾರಂಭ ಮಾಡಿದ್ದಾರೆ, ಕರೆಕ್ಟ್, ಇಂದ್ರಿಯೇಭ್ಯ ಆರಭ್ಯ, ಸ್ಥೂಲ ಇಂದ್ರಿಯಗಳಿಂದ ಆರಂಭ ಮಾಡಿ ಈ ಚಿಂತನೆ. ಈವರೆಗೇನು ಚಿಂತನೆ ನಡೆದಿದೆ, ಯಮನಿಂದ ನಚಿಕೇತನ ಸಮ್ಮುಖದಲ್ಲಿ ಏನು ಚಿಂತನೆ ನಡೆದಿದೆ, ಇಂಟ್ರಾಕ್ಷನ್ ಅಂತ ಕರಿತೇವಲ್ಲ ನಾವು, ಇದನ್ನೇ ಇಂಟ್ರಾಕ್ಷನ್ ಅಂತ ಕರೆಯೋದು. ಆತ್ಮಾವಲೋಕನ, ಮನನಾತ್ಮಕವಾದ ಆತ್ಮಾವಲೋಕನ ಇಬ್ಬರ ಮಧ್ಯದಲ್ಲಿ ನಡೆದಿದೆ ಇದು ವಾದ ಸಂವಾದ. ಇಂದ್ರಿಯೇಭ್ಯ ಆರಭ್ಯ, ಈ ಜಿಜ್ಞಾಸ ಎಲ್ಲಿಂದ ಪ್ರಾರಂಭ ಆಯಿತು, ಸ್ಥೂಲ ಇಂದ್ರಿಯಗಳಿಂದ ಪ್ರಾರಂಭ ಆಯಿತು. ಸೂಕ್ಷ್ಮತ್ವಾದಿ ಪರಿಸಮಾಪ್ತಂ, ಎಲ್ಲಿವರೆಗೂ ಹೋಗ್ಬಿಡ್ತಿದ್ದು, ಸೂಕ್ಷ್ಮಕ್ಕಿಂತ ಸೂಕ್ಷ್ಮಕ್ಕಿಂತ ಅತಿ ಸೂಕ್ಷ್ಮವಾದ ಆತ್ಮ ಅಲ್ಲಿವರೆಗೂ ಹೋಗಿ ನಿಂತು ಬಂತು. ಅತ ಇವಚ ಗಂತೃಣಾಂ ಸರ್ವಗತಿಮತಾಂ ಸಂಸಾರಿಣಾಂ ಸಾಪರಾ ಪ್ರಕೃಷ್ಠಾ ಗತಿಃ. ಈ ನಿಟ್ಟಿನಲ್ಲಿ ಜಿಜ್ಞಾಸ ಮಾಡುವವರಿಗೆ ಅದನ್ನು ಗಂತೃಣಾಮ್ ಅನ್ನುವ ಶಬ್ದದಿಂದ ಇಲ್ಲಿ ವಿವರಿಸಿದ್ದಾರೆ. ಗಂತೃಣಾಮ್ ಅಂದ್ರೆ ಈ ಪ್ರಕಾರವಾಗಿ, ಅಪಯೇವಚ ಗಂತೃಣಾಮ್, ಈ ಪ್ರಕಾರವಾಗಿ ಯಾರು ಹೋಗುವವರು ಇದ್ದಾರೋ, ಗಂತೃಣಾಮ್ ಅಂದ್ರೆ ಹೋಗುವವರು ಯಾರಿದ್ದಾರೋ. ಸರ್ವಗತಿಮತ, ಎಲ್ಲ ಅವರು ಹೋಗುವ ಎಲ್ಲ ಗತಿಗಳಿಗಿಂತ, ಎಂಥ ಗತಿ ರೀ ಸಂಸಾರಿಣ, ಅವ್ರು ಯಾರವರು, ಅವ್ರು ಹೋಗೋದೇ ಗೊತ್ತು ನೋಡ್ರಿ ಸಂಸಾರಿಗಳಿಗೆ, ಹೋಗೋದೇ ಗೊತ್ತು ಯಾವಾಗಲೂ ಹೋಗೋದು. ಎಲ್ಲಿ ಹೋಗ್ತಾರೆ ನೀವೇ ವಿಚಾರ ಮಾಡ್ರಿ, ಎಲ್ಲಿ ಹೋಗ್ತಾರೆ, ಯಾಕೆಲ್ಲಿ ಹೋಗೋದು, ಹೋಗುವುದು ಅನ್ನೋ ಶಬ್ದ ಭಾಳ ಮುಖ್ಯದ ಇಲ್ಲಿ. ಎಲ್ಲಿ ಹೋಗ್ತಾರೆ ಹೋಗುವುದು, ಎಲ್ಲಿ ಹೋಗ್ತಾರೆ, ಎಲ್ಲಿ ಹೋಗ್ತಾರೆ, ಆತ್ಮನ ಕಡೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಯಾಕೆಂದ್ರೆ ಅವ್ರ ಆತ್ಮನೇ ಇರ್ತಾರೆ. ಆದರೂ ಗಂತೃ ಅನ್ನೋ ಶಬ್ದ ಇಲ್ಲಿ ಹೋಗುವಿಕೆ ಅನ್ನೋದನ್ನು ತೋರಿಸ್ತದೆ. ಎಕ್ಕಡೆಗೆ ಹೋಗ್ತಾರೆ, ಎಕ್ಕಡೆಗೆ ಹೋಗ್ತಾರೆ, ವಿಷಯಗಳಿಗೆ ಹೋಗ್ತಾರೆ. ಸಂಸಾರಿಣ, ಈಗೇನು ಮಾಡೋದು, ಆ ವಿಷಯಗಳ ಕಡೆಗೆ ಇವ್ರು ಹೋಗ್ತಾ ಇರೋದ್ರಿಂದ ಅದು ಅಂತಿಮ ಗುರಿ ಆಗಲಿಕ್ಕೆ ಸಾಧ್ಯವಿಲ್ಲ, ಅದು ಅಂತಿಮ ಗುರಿ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಮತ್ತೇನು ಮಾಡಬೇಕು ಇವ್ರಿಗ, ಇವರು ಆತ್ಮನ ಕಡೆಗೆ ತಮ್ಮನ್ನು ತಾವು ಯೂಟರ್ನ್ ಮಾಡ್ಕೋಬೇಕು. ಆವಾಗ ಸಾಕಾಷ್ಠ ಸಾಪರಾಗತಿ, ಆವಾಗ ಇವರು ಒಂದು ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ. ಏನು ಗುರಿ ರೀ ಅದು, ಎಂಥ ಗುರಿ ಅದು, ಯದ್ಗತ್ವಾನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಭಾಷ್ಯ, ಯದ್ಗತ್ವ ನ ನಿವರ್ತಂತೆ, ಯಾವುದನ್ನು ತಲುಪಿದ ಮೇಲೆ ಪುನಃ ಮರಳಿ ಬರುವಿಕೆ ಅನ್ನುವುದಿಲ್ಲವೋ ಅದೇ ಎಲ್ಲ ಜೀವರಾಶಿಗಳು ಸಾಧಿಸಬೇಕಾದ ಅಂತಿಮ ಗುರಿ. ಅಲ್ಲಿಯವರೆಗೂ ಹೋಗೋದು ಬರೋದು ಇದ್ದೇ ಇರುತ್ತದೆ, ಇದಕ್ಕೆ ಎರಡನೇ ಮಾತೇ ಇಲ್ಲ. ಹೋಗೋದು ಅಂತ ಶಬ್ದ ಉಪಯೋಗ ಮಾಡಿದ್ದಾರೆ ಅಂದಮೇಲೆ ಅವನು ಅವನೇನು ಗುರಿ ಮುಟ್ಟಾನೆ ಅವನು ಮತ್ತೆ ವಾಪಸ್ ಬರ್ತಾನೆ ಅಂತಾನೆ ಅರ್ಥ. ಅದಕ್ಕೆ ಒಂದು ಸಂದೇಹವನ್ನು ಸಂಶಯವನ್ನು ಇಲ್ಲಿ ಮುಂದಿನ ಭಾಷೆಗೆ ಎತ್ಕೊಳ್ತಾರೆ. ಒಂದು ನೂರನೇ ಭಾಷ್ಯ. ನನು ಗತಿಶ್ಚೇತ ಅಗತ್ಯ ಅಗತ್ಯ ಆಗತ್ಯ ಭವಿತವ್ಯಂ ಕಥಂ ಯಸ್ಮಾತ್ ಭೂಯಃ ನ ಜಾಯತೆ ಇತಿ ನೈಷ ದೋಷಃ. ಎಷ್ಟು ಚಂದ ಸಂದೇಹ ನೋಡ್ರಿ. ನಾನು ಸಂದೇಹ ಸಂಶಯ ಬಂದ ಕೂಡಲೇ ನನ್ನ ವಿಲ್ ಹ್ಯಾವ್ ಎ ರೋಲ್, ತನ್ನ ಪಾತ್ರ ಬಂತು ಅಂತ ಖುಷಿಯಿಂದ ನಿಂತಿರ್ತಾನೆ. ಗುರುಗಳೆ, ನಂದೊಂದು ಸಂದೇಹ ಇದೆ. ನಾನು ನಾನು ಏನು ನನ್ನಪ್ಪ ಹೇಳಪ್ಪ ಏನು ಗತಿಶ್ಚೇತ. ನೀವು ಗತಿ ಅನ್ನೋ ಶಬ್ದನ ಉಪಯೋಗ ಮಾಡಿದ್ದೀರಿ. ಗತಿ ಅನ್ನೋ ಏನು, ಈ ಕೊನೆಯ ಗುರಿಯನ್ನು ಮುಟ್ಟುವುದೇ ಒಂದು ವೇಳೆ ಸಂಸಾರಿಗಳ ಗತಿ ಅನ್ನುವಂಥದ್ದಾಗಿದ್ದಾರೆ. ಆಗತ್ಯ ಅಭಿ ಭವಿತವ್ಯ, ಅವ ಹೋಗಿ ತಲುಪಿದ್ದಾನೆ ಇದರತ್ತ ಮರಳಿ ಏನಾಗ್ತಾನೆ, ಬಂದೇ ಬರ್ತಾನೆ. ಹೋಗಿ ತಲುಪಿದ್ದಾನೆ ಇದರರ್ಥ ಏನು, ಬಂದೇ ಬರ್ತಾನೆ. ದೇವಸ್ಥಾನಕ್ಕೆ ಹೋಗಿದ್ದಾನೆ, ಬಂದೇ ಬರ್ತಾನೆ. ಊಟದ ಮನೆಗೆ ಹೋಗಿದ್ದಾನೆ, ಬಂದೇ ಬರ್ತಾನೆ. ಸಭಾಮಂಟಪಕ್ಕೆ ಹೋಗಿದ್ದಾನೆ, ಬಂದೇ ಬರ್ತಾನೆ. ಹೋಗಿದ್ದಾನೆ ಬರ್ತಾನೆ, ಹೋಗಿದ್ದಾನೆ ಬರ್ತಾನೆ. ಎಲ್ಲಿ ಹೋಗೋದಿದೆಯೋ ಅಲ್ಲಿ ಬರುವುದು ಇದ್ದೇ ಇರ್ತದೆ. ಸಾಲಿಡ್ ಪ್ರಶ್ನೆ, ಏನು ಸಾಮಾನ್ಯ ಪ್ರಶ್ನೆ ಅಲ್ಲ. ಆಗತ್ಯ ಅಭಿ ಭವಿತವ್ಯ ಅಂಥದ್ದು ನಿಮ್ಮ ಹೇಳಿಕೆ ಪ್ರಕಾರ ಕಥಂ ಯಸ್ಮಾತ್ ಭೂಯ ನ ಜಾಯತೆ. ಏನು ಹೇಳಿದ್ರಿ, ಒಂದು ಸಲ ಆ ಗುರಿಯನ್ನು ತಲುಪಿದ ನಂತರ ಪುನಃ ಮತ್ತೆ ಹುಟ್ಟಿ ಬರುವುದಿಲ್ಲ. ಏನು ವಾಸನೆ, ಏನು ಏನು ವಾಸನೆ. ಇವತ್ತು ಯಾವಾಗ ಬುಧವಾರ, ಬಾಂಬೆ ಶಾಂತಿಪನಲ್ಲಿದ್ದಾಗ ಎಲ್ಲೆಲ್ಲಿ 7 ಎಕರೆ ಜಮೀನು ತಗೋತೀವಿ ಅಲ್ಲೆಲ್ಲ ಹಣೆ ಬಾರಿ ಇಷ್ಟೇ. ಅದು 7 ಎಕರೆ ಜಮೀನು ಬಾಂಬೆ ಶಾಂತಿಪನಿ, ಅದು 7 ಎಕರೆ ನಮ್ಮ ಗುರುಕುಲ. ಆ ಗುರುಕುಲ ಹಿಂದ್ಗಡೆ ಹಿಂಗೆ ಒಂದು ಉದ್ದಕ್ಕೆ ಒಂದು ಪಟ್ಟಿ, ಅದನ್ನು ನಾವು ಗುರುಕುಲ ಶುರು ಮಾಡಿದಾಗ ತಾರಾ ಕಲ್ಚರ್ ಟ್ರಸ್ಟ್ನಿಂದ ಅಲ್ಲಿ ಯಾವುದು ಏನು ಮನೆಗಳು ಇದ್ದಿದ್ದಿಲ್ಲ. ಯಾವ ಅದು ಮುಂದೆ ಪೈಪ್ ಲೈನ್ ಇತ್ತು, ವಾಟರ್ ಪೈಪ್ ಕಂಪೌಂಡ್, ಅದರ ಆಚೆಗೆ ವಾಟರ್ ಪೈಪ್. ನಾವು ಗುರುಕುಲ ಶುರು ಮಾಡಿ ಯಾವಾಗ ಇರ್ಲಿಕ್ಕೆ ಶುರು ಮಾಡಿದ್ವಿ ಅವಾಗ ಹಾಗಾಗಿ ಒಬ್ಬೊಬ್ಬೊಬ್ಬರು ಗುರುಸಲ ಕಟ್ಕೊಳ್ಳಿಕ್ಕೆ ಮನೆ ಕಟ್ಕೊಳ್ಳಿ ಶುರು ಮಾಡಿ. ಅಲ್ಲಿ ಮನೆ ಕಟ್ಟೋರು ಎಂಥವರು, ಏನು ಭಾರಿ ಭಾರಿ ಸೈಟ್ ತಗೊಂಡು ಲಕ್ಷ ಕೋಟಿ ಗಟ್ಟಲೆ ಹಣ ಹಾಕಿ ಕಟ್ಟೋರು ಅಂತ ಮನೆ ಎಲ್ಲ ಎಲ್ಲ ಸ್ಲಮ್ ಮನೆಗಳು. ಸಾಮಾನ್ಯ ಉಪನ್ಯಾಸ ಶುರು ಮಾಡೋದಕ್ಕೂ ಅವ್ರದ್ದಲ್ಲಿ ಅಡಿಗೆ ತಯಾರಾಗೋದಕ್ಕೂ ಸರಿಯೋಗಿ ಇದು ವಾಸನೆ ನೋಡ್ರಿ. ಬಾಗಿಲ ಕಿಟಕಿ ಹಾಕ್ಲಿಕ್ಕೂ ಆಗೋದಿಲ್ಲ. ಎರಡಕ್ಕೂ ಒಂದೇ ಉತ್ತರ, ಎರಡಕ್ಕೂ ಒಂದೇ ಉತ್ತರ. ಇವರು ಇದು ಪ್ರಶ್ನೆ ಎತ್ಕೊಂಡಿದ್ದಕ್ಕೂ ಅಲ್ಲಿ ವಾಸನೆ ಬಂದಿದ್ದಕ್ಕೂ ಒಂದೇ ಉತ್ತರ, ನೈಷ ದೋಷ. ಏನು ಮಾಡಲಿಕ್ಕಾಗೋದಿಲ್ಲ. ಏನು ಈಗ ನೋಡ್ರಿ, ಏನು ಮಾಡೋಂಗಿದ್ದಿರಿ ನೀವೀಗ, ನೀವೇನಾದರೂ ಅವ್ರು ಹೇಳಿದ್ರೆ ಡಬಲ್ ಮಾಡ್ತಾರೆ. ನೀವು ಇಲ್ಲಿಂದ ಓಡಿ ಹೋದ್ರೆ ಸಾಕು, ಅವ್ರಿಗೆ ಅಷ್ಟು ಅಷ್ಟು ಅಷ್ಟರಲ್ಲಿ ಕಾಯ್ಕೊಂಡ್ಬಿಟ್ಟು. ನೈಷ ದೋಷ ಇಲ್ಲಿ ಕೂಡ ನೈಷ ದೋಷ. ಏನ್ರಿ ದೋಷ ಇಲ್ಲ ಅಂತೀರಾ, ಪುನಃ ಹುಟ್ಟು ಅವನು ಹೋಗ್ತಾನೆ ಅಂತೀರಾ, ಬರುವುದಿಲ್ಲ ಅಂತೀರಾ, ಆದರೆ ಪುನಃ ಅವನು ಹುಟ್ಟುದಿಲ್ಲ ಅಂತೀರಾ, ಏನು ಹಿಂಗಂದ್ರೆ ಹೋದವರೆಲ್ಲ ಬಂದೇ ಬರ್ತಾರೆ ತಾನೇ, ನೀವು ಬರುದಿಲ್ಲ ಅಂತ ಹಿಂಗೆ ಹೇಳ್ತೀರಾ. ನೈಷ ದೋಷ, ನಾವು ಹೇಳಿದ್ರೊಳಗೇನು ತಪ್ಪಿಲ್ಲಪ್ಪ. ಏಕೆಂದರೆ ಸರ್ವಸ್ಯ ಪ್ರತ್ಯಗಾತ್ಮತ್ವಾತ್ ಅವಗತಿರೇವ ಗತಿ ಇತಿ ಉಪಚರ್ಯತೆ. ಇಲ್ಲಿ ಹೋಗೋದು ಅಂದರೆ ಆತ್ಮನ ಕಡೆಗೆ ಹೋಗುವಿಕೆ ಅನ್ನುವಂಥದ್ದು ಸಾಧ್ಯವಿಲ್ಲ. ಪ್ರತ್ಯಗಾತ್ಮತ್ವಾದ ಹೋಗಿ ತಲುಪಬೇಕಾದಂತಹ ಏನು ಅಂತಿಮ ಗುರಿ ಇದೆ ಅದು ಪ್ರತ್ಯಗಾತ್ಮತ್ವಾದ ತಾನೇ ತಾನಾಗಿರುವಂತಹ ಸ್ಥಿತಿಯೇ ಅದರ ಅಂತಿಮ ಗುರಿಯಾಗಿದೆ. ಯಾವುದು ತಾನೇ ತಾನಾಗಿರುವ ಸ್ಥಿತಿ ಅನಿಸಿಕೊಂಡಿದೆಯೋ ಅಲ್ಲಿ ಗತಿ ಅನ್ನೋ ಶಬ್ದ ಉಪಚಾರಕ್ಕಾಗಿ ಹೇಳಿದ್ದಷ್ಟೇ, ಔಪಚಾರಿಕವಾಗಿ ಹೇಳಿದ್ದು. ಹೋಗೋದೇ ಅಂತಲ್ಲ, ಹುಬ್ಬಳ್ಳಿ ಕಡೆಗೆ ಹೋಗೋದು, ರಾಣೆಬೆನ್ನೂರಿಗೆ ಹೋಗೋದು, ಬ್ಯಾಂಗ್ಳೂರಿಗೆ ಹೋಗೋದು, ಆ ಥರ ಹೋಗುವಿಕೆ ಅಲ್ಲ ಇದು. ಇದು ನಿನ್ನ ವಿವೇಕವನ್ನು ಆತ್ಮನ ಕಡೆಗೆ ನೀನು ಗುರುತಿಸುವ ಪ್ರಯತ್ನ. ಇಂದ್ರಿಯ ಮತ್ತು ವಿಷಯಗಳಿಂದ ಹೊರಡುವ ಪ್ರಯತ್ನ ಮಾಡು. ಪ್ರಯತ್ನ ಅಂದರೆ ಮತ್ತೆ ಸ್ವಲ್ಪ ತಪ್ಪಾಗ್ತದೆ, ಅದು ಕೂಡ ಔಪಚಾರಿಕ ಶಬ್ದವೇ. ಶಾಸ್ತ್ರ ಶ್ರವಣ ಪ್ರಮಾಣವನ್ನು ಒಪ್ಪಿಕೊಂಡು ನೀ ಶಾಸ್ತ್ರ ಶ್ರವಣವನ್ನು ಮಾಡ್ತಾ ಇದ್ದಾಗ ಆ ಮಾರ್ಗದರ್ಶನವು ಸಹಜವಾಗಿಯೇ ನಿನಗೆ ನಿನ್ನಲ್ಲಿಯೇ ಉಳಿಸ್ತದೆ. ಇದರರ್ಥ ಉಳಿದವುಗಳಿಂದ ನಿನ್ನನ್ನು ನಿವೃತ್ತ ಮಾಡುತ್ತದೆ. ನೀನು ಮಾಡಬೇಕಾದ್ದೇನಿಲ್ಲ ಇರೋಗೆ ಅನ್ನುವ ಅರ್ಥ. ಅದ ಕಾರಣ ಇಲ್ಲಿ ಔಪಚಾರಿಕವಾಗಿ ಈ ಶಬ್ದವನ್ನು ಉಪಯೋಗ ಮಾಡಿದ್ದಾರೆ. ಉಪಚರ್ಯತೆ ಗತಿ ಇತಿ ಉಪಚರ್ಯತೆ ಪ್ರತ್ಯಗಾತ್ಮತ್ವಂ ಚ ಪ್ರತ್ಯಗಾತ್ಮಂ ಚ ಪ್ರತ್ಯಗಾತ್ಮತ್ವಂ ಚ ಪ್ರತ್ಯಗಾತ್ಮಂ ಚ ಏ ಪ್ರತ್ಯಗಾತ್ಮತ್ವಂ ಚ ಪ್ರತ್ಯಗಾತ್ಮತ್ವಂ ಚ. ನೀವು ನಾನು ಹೇಳುವಾಗ ಕರೆಕ್ಟ್ ಆಗಿ ನೋಡಿಕೊಳ್ಳೋದಿಲ್ಲ, ಎಲ್ಲಿ ಸಂಧಿಗಳನ್ನು ಬಿಡಿಸ್ತೀನಿ ಅಲ್ಲಿ ಮಾರ್ಕ್ ಮಾಡಿಕೊಂಡಿಲ್ಲ. ಸಂಧಿಗಳನ್ನು ಬಿಡಿಸಿದ ನಂತರ ಮುಂದಿನ ಯಾವ ಅಕ್ಷರವನ್ನು ಅಲ್ಲಿ ಜೋಡಿಸಿದ್ದೀನಿ ಅದನ್ನು ಮಾರ್ಕ್ ಮಾಡಿಕೊಂಡಿಲ್ಲ. ಪ್ರಭುರಂತೂ ಅದನ್ನು ನೋಡಲಿಕ್ಕೆ ಹೋಗೋದಿಲ್ಲ, ನೀವು ಅದನ್ನು ನೋಡಬೇಕು. ನಾವೇಳಿಗೆ ಗತಿಹಿ, ಈ ಗತಿಹಿ ಅಂತ ವಿಸರ್ಗ ಕೊಟ್ಟ ಮೇಲೆ ಅಲ್ಲಿ ಮೇಲೆ ಮಾರ್ಕ್ ಮಾಡಿಕೊಂಡು ಆ ಮಾರ್ಕಿನ ಒಂದು ಭಾಗಕ್ಕೆ ವಿಸರ್ಗ ಕೊಟ್ಕೋಬೇಕು, ಇನ್ನೊಂದು ಭಾಗಕ್ಕೆ ಈ ಅಂತ ಬರ್ಕೋಬೇಕು. ಇಷ್ಟೆಲ್ಲ ಇದೆ, ಅದಕ್ಕೆ ಎರಡೆರಡು ಸಲ ನಾವು ಓದಿ ಹೇಳೋದು ನಿಮಗೆ. ಇತಿ ಉಪಚರ್ಯತೆ, ಮತ್ತೆ ಅಲ್ಲಿ ಮತ್ತೊಂದು ಹೂ ಬಂತು ನೋಡಿದ್ರೆ ಇತಿ, ಮತ್ತೆ ಗೆರೆ ಹಾಕಿ ಮುಂದೆ ಹೂ ಬರಿಬಿ. ಅವಾಗ ಏನಾಗ್ತದೆ ನಿಮಗೆ, ನಿಮಗೆ ಓದ್ರಿ ಅಂತ ಹೇಳಬೇಕಾದ್ರೆ ನಿಮಗೆ ಈಸಿ ಆಗ್ತದೆ. ಈಗ ನೀವೆಲ್ಲ ಸಂಧಿಗಿಂದಿಗೆ ಬಂದು ಕಲಿತು ಕೂತ್ಕೊಂಡವರಲ್ಲ, ಹೀಗಾಗಿ ಶಾರ್ಟ್ಕಟ್ ಟೆಕ್ನಿಕ್ ಅಪ್ಪ ಅಷ್ಟೇ, ಇನ್ನೇನು ಇದನ್ನು ನಾವು ಮಾಡೋಂಗಿಲ್ಲ ಅಂತಂದ್ರೆ ಎಷ್ಟಂತ ನೆನಪಿಡ್ತೀರಿ ಹಾಗಾದ್ರೆ? ಅದನ್ನಾದರೂ ಹೇಳಿ, ಎಷ್ಟಂತ ನೆನಪಿಡ್ತೀರಾ? ಒಂದು ಪ್ಯಾರಾಗ್ರಾಫ್ ಒಂದು 50 ಸಂಧಿ ಬರ್ತದೆ, ಎಷ್ಟಂತ ನೆನಪಿಡ್ತೀರಿ? ಅದ ಕಾರಣ ಫ್ರೀ ಸಮಯದಲ್ಲೆಲ್ಲ ಕೂತ್ಕೊಂಡು ಈ ಪ್ರಕಾರವಾದ ಹೋಮ್ವರ್ಕ್ ನೀವು ಮಾಡ್ಕೋಬೇಕಾಗ್ತದೆ. ಸೊ ಫ್ರೀ ಸಮಯ ಅನ್ನೋದನ್ನು ತೋರಿಸ್ರಿ ಸ್ವಲ್ಪ, ಯಾವಾಗಿದೆ ಅಂತೇಳಿ. ಪ್ರತ್ಯಗಾತ್ಮತ್ವಂ ಚ ದರ್ಶಿತಂ, ಏನು ಇಂದ್ರಿಯ ಮನೋ ಬುದ್ಧಿ ಪರತ್ವೇನ. ಇಲ್ಲಿ ನಾವು ತೋರಿಸಿದ್ದೇವೆ ನಿಮಗೆ, ಹೇಗೆ ತೋರಿಸಿದ್ದೀವಿ ಅಂತಂದರೆ ಇಂದ್ರಿಯ ಅನ್ನಮಯ ಕೋಶ, ಇದಕ್ಕಿಂತ ಸೂಕ್ಷ್ಮವಾದದ್ದು ಒಳಗಡೆ ಇದ್ದದ್ದು ಮನೋಮಯ ಕೋಶ. ಹೌದು, ಇಂದ್ರಿಯ ಮನಸ್ಸು, ಮನಸ್ಸಿಗಿಂತ ಆಚೆಗೆ ಇದ್ದದ್ದು ಯಾವುದು? ಬುದ್ಧಿ. ಇಂದ್ರಿಯ ಮನಃ ಬುದ್ಧಿ ಒಂದಕ್ಕಿಂತ ಒಂದು ಪರತ್ವೇನ, ಒಂದಕ್ಕಿಂತ ಒಂದು ಹೆಚ್ಚಿನದು ಸೂಕ್ಷ್ಮವದ್ದು. ದರ್ಶಿತಂ, ನಾವು ನಿಮಗೆ ತೋರಿಸಿಕೊಟ್ಟಿದ್ದೀವಿ. ಯೋ ಹೀಗಂತ, ಯೋ ಹೀಗಂತ ಸಹ ಅಯಂ ಅಪ್ರತ್ಯಕ್ ರೂಪಂ ಗಚ್ಚತಿ ಅನಾತ್ಮಭೂತಂ ನ ವಿಪರ್ಯಯೇನ ತಥಾ ಚ ಶ್ರುತಿಃ. ಅನಧ್ವಗ ಅಧ್ವಸು ಪಾರಯಿಷ್ಣವ ಇತ್ಯಾದ್ಯಾಹ. ಯೋಹಿ ಗಂತ, ಹೋಗುವವನು ಅಂತ ಒಬ್ಬರು ಯಾವನೋ ಇದ್ದಾನೆ ಅಂತ ಇಟ್ಕೊಳ್ರಿ. ಆಶ್ರಮದಲ್ಲಿ ಹೋಗುವವನು ಅಂತ ಒಬ್ಬನು ಯಾವನೋ ಇದ್ದಾನೆ, ಅವನು ಈಗ ಹೋಗುವ ಕ್ರಿಯೆಯಲ್ಲಿ ತೊಡಗಬೇಕಾಗಿದೆ. ಈ ಹೋಗುವವನು ಅಂತ ಏನಿದ್ದಾನೆ, ಯೋಹಿ ಗಂತ ಸಹ ಅಪ್ರತ್ಯಗ್ರೂಪಂ ಗಚ್ಚತಿ. ಅವನು ಹೋಗುವವನು ಅಂತ ಏನಿದ್ದಾನೆ, ಅವನು ಎಲ್ಲಿ ಹೋಗ್ಲಿಕ್ಕೆ ಸಾಧ್ಯ, ತನ್ನೊಳಗೆ ತಾನು ಹೋಗ್ಲಿಕ್ಕೆ ಸಾಧ್ಯವೋ, ತನ್ನಿಂದ ಹೊರಗೆ ಹೋಗ್ಲಿಕ್ಕೆ ಸಾಧ್ಯ. ಇನ್ನು ಸರ್ ಹೋಗುವವನು ಅಂತ ಒಬ್ಬನಿದ್ದಾನೆ, ಭಗಿನಿ ಸುಜಾತ ಹೋಗುವ, ಇವರು ಹೋಗುವವರು, ಇವ್ರು ಎಲ್ಲಿ ಹೋಗ್ಲಿಕ್ಕೆ ಸಾಧ್ಯ? ಸಾಮಾನ್ಯವಾದ ತಿಳುವಳಿಕೆಯಲ್ಲಿ ಮಂಗಳವಾರದ ಮಾರ್ಕೆಟಿಂಗ್ ಹೋಗ, ಸಾಮಾನ್ಯವಾಗಿ ನೀವು ಭಾರಿ ವಿಶೇಷವಾದ ತಿಳುವಳಿಕೆಯಲ್ಲಿ ಆಕ್ಚುಲಿ ಎಲ್ಲಿಯೂ ಹೋಗದೆ ಇರುವರಲ್ಲಿ ಇವರು ಇವರಿಬ್ಬರೇ ಎಲ್ಲಿಗೂ ಹೋಗೋದಿಲ್ಲ. ಅಕಸ್ಮಾತ್ ಏನಾದರೂ ಬಳ್ಳಾರಿ ಹೋಗಿದ್ರೆ ಏನೋ ಸಹಿ ಮಾಡಬೇಕಾಗಿತ್ತು, ಹೋಗಿರ್ತಾವೆ ಅಷ್ಟು. ಎಲ್ಲೂ ಹೋಗೋದಿಲ್ಲ, 18 ವರ್ಷ ಆಯ್ತು ಇಲ್ಲೇ ಬಿದ್ದುಬಿಟ್ರೆ ಅದು ಹೋಗಿದೆ. ಸಾಮಾನ್ಯ ಅರ್ಥದಲ್ಲಿ ಹೇಳಬೇಕು ಅಂದರೆ ಹೋಗುವವರು ಒಬ್ಬರಿದ್ದಾರೆ, ಅವರು ಎಲ್ಲಿಗೆ ಹೋಗ್ತಾರೆ ಅಂದ್ರೆ ಮಾರ್ಕೆಟಿಗೆ ಹೋಗ್ತಾರೆ, ಆತ್ಮನ ಕಡೆಗೆ ಹೋಗ್ತಾರೆ. ಹೋಗುವಿಕೆ ಅನ್ನುವುದು ತನ್ನ ಬಿಟ್ಕೊಟ್ಟು ಹೊರಗಡೆಗೆ ಮಾತ್ರ ಸಾಧ್ಯ. ಇಲ್ಲಿ ಗುರುತಿಸಬೇಕಾದದ್ದು ಅರ್ಥ ಏನು ಅಂದರೆ, ಹೋಗುವಿಕೆ ಗತಿ ಇದು ಎಲ್ಲಿ, ತನ್ನ ಬಿಟ್ಕೊಟ್ಟು ಹೊರಗೆ. ಹೌದಾ? ಗದ್ದ ಅಪ್ರತ್ಯಕ್ ರೂಪಂ, ಪ್ರತ್ಯಕ್ ರೂಪಂ ಅಂದ್ರೆ ತಾನು, ಅಪ್ರತ್ಯಕ್ ರೂಪ ಅಂದ್ರೆ ತನ್ನ ಬಿಟ್ಕೊಟ್ಟು ಬೇರೆ, ಅಪ್ರತ್ಯಕ್ ರೂಪಂ ಗಚ್ಚತಿ. ಅದೇನ್ರಿ ಅಪ್ರತ್ಯಕ್ ರೂಪಂ? ಅನಾತ್ಮಭೂತಂ, ಆತ್ಮ ಅಲ್ಲ. ಹೋಗುವಿಕೆ, ಹೋಗುವುದು, ಹೋಗುವವನು ಅಂತ ಏನಾದರೂ ಒಂದು ಕ್ರಿಯಾತ್ಮಕವಾದ ಚಟುವಟಿಕೆ ಇದ್ದದ್ದೇ ಆದರೆ ತನ್ನ ಬಿಟ್ಕೊಟ್ಟು ಹೊರಗಡೆನೆ ಎತ್ಕೊಂಡು ಹೋಗ್ತದೆ ವಿನಃ ತನ್ನ ಕಡೆಗೆ ಹೋಗೋದಿಲ್ಲ. ನ ವಿಪರ್ಯಯೇನ, ಅನ್ಯಥಾ ಹೋಗುವಿಕೆ ಅನ್ನೋ ಪ್ರಶ್ನೆನೇ ಇಲ್ಲ. ಮತ್ತು ಆತ್ಮ ಏನಿದು, ತಾನೇ ತಾನಾಗಿರುವ ಆತ್ಮ, ಹೋಗೋದು ಇಲ್ಲ ಬರೋದು ಇಲ್ಲ. ಮತ್ತು ಬಳಸಿದವರ ಗತಿ, ಔಪಚಾರಿಕವಾಗಿ ಬಳಸಿದ್ದಾರೆ, ವ್ಯವಹಾರಕ್ಕಾಗಿ ಬಳಸಿದ್ದಾರೆ. ವ್ಯವಹಾರ ದೃಷ್ಟಿಯಿಂದ ಈ ಸಾಧಕನು ಆತ್ಮನೆಡೆಗೆ ಹೋಗುತ್ತಿದ್ದಾನೆ, ಈ ಕಾಂಟೆಕ್ಸ್ಟನ್ನು ವ್ಯವಹಾರಕ್ಕೆ ಮಾತ್ರ ಸೀಮಿತ ಮಾಡಬೇಕು. ಇದು ತಿಳುವಳಿಕೆಯಲ್ಲಿ ಶಬ್ದಗಳು ಹಾಗಿಡ್ತಾರೆ. ಹೇಗಿಡ್ತಾರೆ? ಇವನು ಆತ್ಮ, ಈ ಸಾಧಕನು ಆತ್ಮನೆಡೆಗೆ ಹೋಗುತ್ತಿದ್ದಾನೆ, ಇಡಿ ತೊಂದರೆ ಇಲ್ಲ. ಅರ್ಥ ಏನು ಮಾಡಿಕೊಂಡ್ವಿ, ಅರ್ಥ ಏನು ಮಾಡಿಕೊಂಡ್ವಿ? ಆತ್ಮನೆಡೆಗೆ ಅಂದರೆ ತನ್ನೆಡೆಗೆ, ತನ್ನೆಡೆಗೆ ತಾನು ಹೋಗುವ ಸಾಧ್ಯತೆ ಇದೆ, ಹೋಗುವ ಅವಶ್ಯಕತೆ ಇದೆ. ತಾನೇ ತಾನಾಗಿರುವ ತನ್ನೆಡೆಗೆ ತಾನು ಹೇಗೆ ಹೋಗ್ಲಿಕ್ಕೆ ಸಾಧ್ಯ? ಮತ್ತು ಹೇಳಿದ್ರಲ್ಲೋ ಈಗ ಸಾಧಕನು ಆತ್ಮನ ಕಡೆಗೆ ಉಂಟಾನೆ ಅಂತೇಳಿ, ಔಪಚಾರಿಕ ವ್ಯವಹಾರಕ್ಕಾಗಿ ಹೇಳಿದ್ರು ಅಂದರೆ ವಿವೇಕದಿಂದ ನಾವು ಈ ಪ್ರಕಾರವಾಗಿ ವ್ಯವಹಾರಿಕವಾಗಿ ಹೇಳಿದ್ಯಾವುದು, ಆಧ್ಯಾತ್ಮಿಕವಾಗಿ ಹೇಳಿದ್ಯಾವುದು ಅನ್ನೋದನ್ನು ನಾವು ವಿಂಗಡಿಸಿ ಗುರುತಿಸ್ಕೋಬೇಕಾಗ್ತದೆ. ಇಲ್ಲದೆ ಹೋದರೆ ಶಬ್ದಗಳೆಲ್ಲ ತಲೆ ಏನು ಶಬ್ದಗಳೆಲ್ಲ ಅರಣ್ಯದಲ್ಲಿ ದಾರಿ ತಪ್ಪಿಸಿದಂತೆ ತಪ್ಪಿಸಿಬಿಡ್ತಾನೆ. ಎಲ್ಲ ಶಬ್ದಗಳ ಜಾಲ, ಅವರು ಶಬ್ದೋಪ ಮಾಡಿದ್ರು. ಆತ್ಮ ಅನಾತ್ಮ ಎರಡ ಶಬ್ದ ಎಲ್ಲ ಉಪನ್ಯಾಸಕಾರರು ಉಪಯೋಗ ಮಾಡ್ತಾರೆ. ಹೌದಂತೀಯೋ, ಹೌದಂತೀಯೋ? ಈ ಇರೋ ಈ ಎರಡು ಶಬ್ದವನ್ನು ಎಲ್ಲರೂ ಉಪಯೋಗ ಮಾಡುವುದರ ಮೇಲೆ ಎಷ್ಟೊಂದು ಎಷ್ಟೊಂದು ಸಂಪ್ರದಾಯಗಳು, ಎಷ್ಟೊಂದು ಫಿಲಾಸಫಿಗಳು ಎಲ್ಲರೂ ಉಪಯೋಗ ಮಾಡೋದು. ಆದರೂ ಮತ್ತೆ ಇಷ್ಟೊಂದು ಫಿಲಾಸಫಿಗಳು ಯಾವ ಉಟ್ಕೊಂಡೋದ್ರೆ, ಶೂನ್ಯ ಅಂತೇವಿ, ದ್ವೈತ ಅಂತೇವಿ, ವಿಶುದ್ಧ ಅದ್ವೈತ ಅಂತೇವಿ, ಅದ್ವೈತ ಅಂತೇವಿ, ಇನ್ನೇನೇನೋ ಇವಿಷ್ಟು ಯಾಕೆ ಉಟ್ಕೊಂಡು ಹೇಳ್ರೆ? ಯಾವಗಳನ್ನ ಯಾವ ಕಾಂಟೆಕ್ಸ್ಟ್ನಲ್ಲಿ ಅರ್ಥ ಮಾಡ್ಕೋಬೇಕು, ಆ ಕಾಂಟೆಕ್ಸ್ಟ್ನಲ್ಲಿ ಅರ್ಥ ಮಾಡಿಕೊಂಡ್ರೆ ಅವೆಲ್ಲದಕ್ಕೂ ಅಲ್ಲಲ್ಲಿ ಮಾತ್ರ ಮಹತ್ವ. ಅರ್ಥ ಅಲ್ಲ. ಈಗ ಉದಾಹರಣೆಗೆ ಬೈಬಲ್ ಹೇಳಿಕೆ ಒಂದು ಬರ್ತದೆ, ಏನು ಅಂದರೆ ನಾಕ್ ದಿ ಡೋರ್, ಡೋರ್ ಶಾಲ್ ಬಿ ಓಪನ್ ಅಂತ ಬರ್ತದೆ. ನಾಕ್ ದಿ ಡೋರ್, ಡೋರ್ ಶಾಲ್ ಬಿ ಓಪನ್. ನೀನು ಬಾಗಿಲು ತಟ್ಟಿದರೆ ಮಾತ್ರ ಬಾಗಿಲು ತೆರೆಯಲ್ಪಡ್ತದೆ. ಇದೊಂದು ಹೇಳಿಕೆ ಹೌದೋ? ಈ ಒಂದು ಹೇಳಿಕೆ ಎಷ್ಟು ಅರ್ಥಗಳನ್ನು ತೋರಿಸ್ತದೆ, ವ್ಯವಹಾರದಲ್ಲಿಯೂ ಅರ್ಥ ತೋರಿಸ್ತದೆ. ಒಂದು ಮನೆಗೆ ಹೋಗಿ ನಿಂತಿರ್ತೀರಿ, ಬಾಗಿಲು ಹಾಕಿರ್ತದೆ, ನೀವೊಂದು ಅರ್ಧ ಗಂಟೆ ನಿಂತುಕೊಂಡ್ರೆ ಬಾಗಿಲು ತೆಗಿತಾರ, ಒಂದು ಗಂಟೆ ನಿಂತರೆ ಬಾಗಿಲು ತೆಗಿತಾರ? ನೀವು ಎಲ್ಲ ತನಕ ಬಾಗಿಲು ತಟ್ಟುವುದಿಲ್ಲ ಅಲ್ಲ ತನಕ ಬಾಗಿಲು ತೆಗೆಯುವುದೇ ಇಲ್ಲ. ಯಾಕೆ ನೀವು ಬಂದು ನಿಂತೀರಿ ಅಂತ ಅವರಿಗೆ? ವ್ಯವಹಾರದ ಅರ್ಥ. ಏನು ವ್ಯವಹಾರದ ಅರ್ಥ? ನಾವು ಬಾಗಿಲು ತಟ್ಟಿದಾಗ ಒಳಗಿನವರಿಗೆ ಗೊತ್ತಾಗ್ತದೆ ಯಾರೋ ಹೊರಗೆ ಬಂದಾರೆ ಅಂತೇಳಿ ಬಂದು ಬಾಗಿಲು ತೆಗಿತಾರೆ. ಹೌದಾ? ಈಗ ಇದೇ ಅರ್ಥವನ್ನು ಇಲ್ಲಿ ತಗೊಂಡು ಬನ್ನಿ. ಇಲ್ಲಿ ತಗೊಂಡು ಬನ್ನಿ, ನೀನು ಗುರುಗಳ ಹತ್ರ ಹೋಗಿ ಎಲ್ಲಿವರೆಗೂ ಅವರ ಹೃದಯದ ಬಾಗಿಲನ್ನು ತಟ್ಟೋದಿಲ್ಲವೋ ಅಲ್ಲಿವರೆಗೂ ಹೇಗೆ ಗೊತ್ತಾಗಬೇಕು ನೀನು ಮೋಕ್ಷ ಹೌದೋ ಅಲ್ಲೋ ಅಂತೇಳಿ? ಈ ಕಾಂಟೆಕ್ಸ್ಟ್ನಲ್ಲಿ ಬೈಬಲ್ಲು ಅಂದೇ ಉಪನಿಷತ್ತು ಒಂದೇ ಅಂತ ತಿಳ್ಕೊಂಡು ಎರಡನ್ನು ಎರಡನ್ನು ಒಂದೇ ಹೇಳಲಿಕ್ಕಾಗುವುದಿಲ್ಲ. ಇದಕ್ಕೆ ನಮ್ಮ ಮೂಲಭೂತವಾಗಿ ನಿಮಗೆ ಹೇಳಿದ್ದೇನೆ, ಮೋಕ್ಷ ಅನ್ನುವುದು ಒಂದು ಸಂಗತಿ, ಇದು ಅನ್ಯಥಾ ಅನವಶ್ಯಕವಾಗಿ ಎಲ್ಲ ಫಿಲಾಸಫಿಗಳಲ್ಲಿಯೂ ಕುತರ್ಕ ವಿತರ್ಕ ದುಸ್ತರ್ಕದಿಂದ ತುಂಬಿಕೊಂಡಿದೆ. ಮೋಕ್ಷ, ಆ ಮೋಕ್ಷ ವಿಷಯ ಒಂದು ಬಿಟ್ಟು ಬಿಡ್ರಿ. ಅವರು ಹೆವನ್ ಉಪಯೋಗ ಮಾಡ್ತಾರೆ, ನೀವು ಹೆವನ್ ಉಪಯೋಗ ಮಾಡ್ತೀರಿ. ಅವರು ಸ್ವರ್ಗ ಉಪಯೋಗ ಮಾಡ್ತಾರೆ, ನೀವು ಸ್ವರ್ಗ ಉಪಯೋಗ ಮಾಡ್ತೀರಿ. ಅವರು ಬೇರೆ ಲೋಕಗಳನ್ನ ಹೇಳ್ತಾರೆ, ನೀವು ಬೇರೆ ಲೋಕಗಳನ್ನ ಹೇಳ್ತೀರಿ. ಅವರು ಸತ್ಯ ಮಾತಾಡೋದು ಅಂತ ಹೇಳ್ತಾರೆ, ನೀವು ಸತ್ಯ ಮಾತಾಡೋದು. ಹಾಗಾಗಿ ಯಾವ ದೃಷ್ಟಿಯಲ್ಲಿ ನೀವು ಅವರಿಗಿಂತ ವಿಶಿಷ್ಟ ಇದ್ದೀರಿ? ಮೋಕ್ಷ ಅನ್ನುವ ದೃಷ್ಟಿಯಲ್ಲಿ ಮಾತ್ರ ನಾವು ಉಪನಿಷತ್ತುಗಳು ವಿಶೇಷವನ್ನು ಸಾಧಿಸಿ ವಿಶೇಷವಾದಂತಹ ಮಾರ್ಗದರ್ಶನವನ್ನು ಉಪನಿಷತ್ತುಗಳು ಮಾಡ್ತವೆ ಮೋಕ್ಷ ಎನ್ನುವ ವಿಚಾರದಲ್ಲಿ. ಅದನ್ನು ಅದು ಹೇಳ್ತದೆ, ಮೋಕ್ಷ ಇದು ಘಟನೆ ಅಲ್ಲ, ಮೋಕ್ಷ ಇದು ಹೋಗೋದು ಅಲ್ಲ, ಹೋಗಿದ್ರೆ ಬರುವಂಥದ್ದು ಅಲ್ಲ. ಅಂದರೆ ಬರುವಿಕೆ ಅನ್ನುವುದು ಇದಕ್ಕಿಲ್ಲ, ಅಂದರೆ ಹೋಗುವಿಕೆಯನ್ನು ಶುದ್ಧ ಯಾಕೆ ಉಪಯೋಗ ಮಾಡ್ತೀರಿ ಅಂತ ಕೇಳಿದ್ದಾದರೆ ಔಪಚಾರಿಕ. ಇವುಗಳನ್ನು ಅಲ್ಲಲ್ಲಿಯೇ ನಾವು ಆವಾಗ ಆವಾಗನೇ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಹೋದಂತಾದ್ರೆ ನಮ್ಮ ತಲೆ ಬಿಸಿಬೇಳೆ ಬಾತ್ ಆಗೋದಿಲ್ಲ. ನಾವು ಆ ಸಂದರ್ಭದಲ್ಲಿ ಬಂದಾಗ ನಾವು ಅದನ್ನ ಏನು ಮಾಡ್ತೀವಿ, ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು ಹಾಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಸ್ವಾಮಿ ಯಾರು ಅರ್ಥ ಮಾಡಿಸೋದಿಲ್ಲ, ಮಾಡಿಸಿದ್ರು ನಮಗೆ ಕೇಳಿಸೋದಿಲ್ಲ. ಕಾರಣ ಅಂತಂದ್ರೆ ನಾವು ಏನೇನೋ ಅರ್ಥ ಮಾಡ್ಕೊಂಡ್ಬಿಟ್ಟೇವೆ ಆಗಲೇ. ನಾವು ಈ ಮೋಕ್ಷ ಅನ್ನೋ ವಿಚಾರವನ್ನ ಏನೇನೋ ಅರ್ಥ ಮಾಡ್ಕೊಂಡ್ಬಿಟ್ಟೇವೆ. ಏನೇನೋ ಹೇಳಿದ್ನಲ್ಲ, ತಲೆಗೆ ತೆಂಗಿನಕಾಯಿ ಹೊಡೆದ್ರೆ ಮೋಕ್ಷ ಆಗ್ತದೆ. ಯಾಕೆ ತೆಂಗಿನಕಾಯಿ ಹೊಡಿಬೇಕು? ಅಲ್ಲಿ ಅದು ಅದು ಭಾಳ ಮೃದು ಇರ್ತದೆ. ನಮ್ಮ ಗುರುಗಳದ್ದು ತಲೆ ಏನಾಗಿದೆ, ಭಾರಿ ಉಪನ್ಯಾಸ ಮಾಡಿ ಮಾಡಿ ಭಾರಿ ಹಾರ್ಡ್ ಆಗಿದೆ. ಹೀಗಾಗಿ ಪಾಪ ಅವ್ರಿಗೆ ಇನ್ನೂ ಮುಕ್ತಿ ಸಿಕ್ಕಿದೆ. ಅದಕ್ಕೇನು ಮಾಡ್ತೀರಿ ನೀವೀಗ? ಕಾಯಿ ತಲೆಗೆ ಹೊಡಿತು, ಹೊಡೆದ್ರೆ ಏನಾಗ್ತದೆ? ನಮ್ಮ ಗುರುಗಳಿಗೆ ಮುಕ್ತಿ ಸಿಗ್ತದೆ. ಗುರುಗಳು ಶಿಷ್ಯರಿಗೆ ಮುಕ್ತಿ ಕೊಡ್ತಾರೋ, ಶಿಷ್ಯರಿಗೆ ಗುರುಗಳಿಗೆ ಮುಕ್ತಿ ಕೊಡ್ತಾರೆ. ಕಾಂಟೆಕ್ಸ್ಟ್ ನೋಡೋ ನೋಡ್ರಿ ನೀವು, ಎಷ್ಟು ಆಭಾಸ ಜೀವನ ನಮ್ದೆಲ್ಲ. ಗುಂಡಿ ತೋಡಿ ಮೇಲೆ ಕೂಳ ಕೂಡಿಸಿ ಕಾಯಿ ತಗೊಂಡು ಧಮ ಧಮ ಧಮ ಹೊಡೆದು ನೂರ ಎಂಟು ಕಾಯಿ ಅದು ಉಳಿದಿ ತಬ್ಬರ್ಡೆ. ಹೀಗೆ ಎಲ್ಲವೂ ಈ ಇಲ್ಲಿ ಇಲ್ಲಿ ಇಲ್ಲಿ ಮೋಕ್ಷ ಆಗ್ತದೆ. ಇಲ್ಲಿ ಯಾಕೆ ಮೋಕ್ಷ ಆಗ್ಬೇಕದು? ಅದಕ್ಕೊಂದು ಸ್ಥಳ ಅದೇನು ಮೋಕ್ಷಕ್ಕೆ. ಯಾವುದಾದ್ರೂ ಒಂದು ಸ್ಥಳವನ್ನು ಮೋಕ್ಷಕ್ಕಾಗಿ ನಿಗದಿಪಡಿಸಿದ್ದಾದ್ರೂ ಅದು ಮೋಕ್ಷವೋ ಬಂಧನ? ಯಾವ ಬಂಧನ ಅಂತಾರೆ ಅದಕ್ಕೆ? ಸ್ಥಳ ದೇಶ ಬಂಧನ ಅಂತ ಕರೀತಾರೆ. ಬೆಳಿಗ್ಗೆ 4 ಗಂಟೆಗೆ ಮೋಕ್ಷ ಆಗ್ತದೆ. ನಿಮ್ಮ ಎದುರಿಗೆ ಅದ ಇರೋವೇ 3 ಬಂಧನಗಳು, ಕಾಲ ದೇಶ ವಸ್ತು. ಈ 3 ಬಂಧನಗಳನ್ನು ಬಿಡಿಸಿಕೊಳ್ಳುವುದನ್ನು ಮೋಕ್ಷ ಅಂತ, ಬಿಡುಗಡೆ. ಇದರೊಳಗೆ ಹೋಗುವಿಕೆಯನ್ನು ಶಬ್ದ ಉಪಯೋಗ ಮಾಡಿದರೆ ಅದರರ್ಥ ಮತ್ತೆ ಬರುವಿಕೆ ಅಂತ ಅರ್ಥ ಆಗ್ತದ ಅಂತ ಒಂದು ಪ್ರಶ್ನೆ ಕೇಳಿದಾಗ ಉತ್ತರ ಕೊಡ್ತಾರೆ. ಹೋಗುವಿಕೆ ಅನ್ನುವಂಥ ಶಬ್ದ ಏನು, ಇದನ್ನು ನಾವು ಪ್ರಯೋಗ ಮಾಡಿದ್ದೀವಿ, ಇದು ಔಪಚಾರಿಕವಾಗಿ ಪ್ರಯೋಗಿಸಿದ್ದೇವಿನ ನಿಜವಾಗಿ ಹೋಗುವಿಕೆ ಅನ್ನುವಂಥದ್ದು ಇಲ್ಲಿ ಇಲ್ಲವೇ ಇಲ್ಲ. ಯಾಕೆ ಅಂತಂದರೆ ಪ್ರತ್ಯೇಕ ಆತ್ಮತಯ್ಯ, ಅವನು ತಾನೇ ತಾನು ತನ್ನಂತೆ ತನ್ನ ಸ್ವರೂಪದಲ್ಲಿ ಇದ್ದರಿಂದಾಗಿ ಹೋಗ್ತಾನೆ. ಎಲ್ಲಿ ಓ ಎನ್ನ ಚೇತನ ಆಗುನಿಕೆ ಅನಿಕೇತನ, ಅನಿಕೇತನ ಶಬ್ದವಾಗಿ ಚಂದ. ಓ ಎನ್ನ ಚೇತನ ಆಗುನಿ ಅನಿಕೇತನ ಗೊತ್ತಲ್ಲ ನಿಮಗೆ, ಯಾವುದೇ ಪ್ರಕಾರವಾದಂತಹ ಚಲನೆ ಇಲ್ಲ ನಿನ್ನ, ಎಲ್ಲಿಯೂ ನಿಲ್ಲದಿರು, ಮನೆಯನೆಂದು ಕಟ್ಟದಿರು. ಏನ್ ಮನೆ? ನಾನು ನಂದು ಅನ್ನೋ ಮೋಹದ ಮನೆ. ಎಷ್ಟು ಚಂದ ಬರ್ತಾರ ಕೋನ. ಇದರಲ್ಲಿ ಈ ಪ್ರಕಾರವಾದಂತಹ ಯಾವುದೇ, ಅದಕ್ಕಾಗಿ ಒಂದು ಶಬ್ದನ ಉಪಯೋಗ ಮಾಡಿದ್ದಾರೆ ಏನು ಅಂದ್ರೆ, ಅನಧ್ವಗ ಅಧ್ವಸು ಪಾರಯಿಷ್ಣವ. ಅನಧ್ವಗ ಏನ್ ಮಾಡ್ತವೆ ಪಕ್ಷಿಗಳು? ಪಕ್ಷಿಗಳು ಹೋಗ್ತವೆ, ಪಕ್ಷಿಗಳು ಹೋಗ್ತವೆ ಆಕಾಶ ಮಾರ್ಗದಲ್ಲಿ. ದಾರಿ ದಾರಿ ನಮಗೆ ಕಾಣಿಸ್ತಾ ಇದೆ ನೋಡಿ, ಅವ್ರು ಹೋಗೋ ದಾರಿ ಕಾಣಿಸ್ತಾವೆ ನೋಡಿ, ಹೋಗುವ ದಾರಿ ಹೋದ ದಾರಿ ಎರಡೂ ಕಾಣದ್ರು. ಇವನು ಆತ್ಮ ಎಲ್ಲೆಲ್ಲಿಯೂ ಇದ್ದಾನೆ, ಆದರೆ ಇವನು ಪ್ರಯಾಣಿಸುವ ದಾರಿಯೇ ಕಾಣೋದಿಲ್ಲ. ಅನಧ್ವಗ ಅಧ್ವಸ್ ಹೌದೋ, ಇವರು ಜ್ಞಾನಿಗಳು ಅನಧ್ವಗ ಅಧ್ವಸು ಅನಧ್ವಗ ನಡೆದಾಡ್ತಾರೆ, ಆದ್ರೆ ನಡೆಯುವ ದಾರಿ ನಮಗೆ ಕಾಣೋದಿಲ್ಲ. ಅದರರ್ಥ ಏನು? ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದಲ್ಲಿ ತಾನಿಲ್ಲದಂತಿರಬೇಕು. ಎಷ್ಟು ನೋಡುವ ವಚನ, ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದಲ್ಲಿ ತಾನಿಲ್ಲದಂತಿರಬೇಕು. ಇನ್ನೊಂದು ಶಬ್ದ ಬರ್ತದೆ, ನೋಡುವಂತಿರಬೇಕು, ನೋಡದಂತಿರಬೇಕು, ನೋಡುವ ನೋಟದಲ್ಲಿ ತಾನಿಲ್ಲದಂತಿರಬೇಕು. ಎಷ್ಟು ಚಂದ. ಕೂಡಲ ಸಂಗಮ ದೇವನ ನೆನೆಯುತ್ತ ನೆನೆಯುತ್ತ, ಅಂದ್ರೆ ಮುಂದಿನ ಶಬ್ದ ಬಹಳ ಚಂದ ಅದ. ಏನು ನೆನೆಯದಂತಿರಬೇಕು, 1 ಕೋಟಿ ಜಪ ಮಾಡಿದ್ನಂತ. ಇದರ ಅರ್ಥ ಏನು? ಮಾಡಿದ್ವಿ ನೆನೆಸ್ಕೊಂಡು ಅಂತ ಆಯ್ತಲ್ಲ. ಅದಕ್ಕೆ ಬಸವಣ್ಣ ಬಹಳ ಚಂದ ಹೇಳ್ತಾರದ, ನೀನು ದೇವರ ಹೆಸರು ತಗೋ, ಹೆಂಗೆ ತಗೋಬೇಕು ಅಂದರೆ ನಿಂಗೆ ತಗೊಂಡ್ರೆ ಗೊತ್ತಾಗ್ಬೋದು. ನೀ ಕೆಲಸ ಮಾಡು, ಹೆಂಗೆ ಮಾಡಬೇಕು ಅಂದ್ರೆ ನೀ ಮಾಡಿದ್ದು ಗೊತ್ತಾಗಿರ್ಬೋದು. ಜ್ಞಾನಿಗಳು ನಡೆದಾಡ್ತಾರೆ, ನಡೆದಾಡಿದ್ದು ಗೊತ್ತಾಗೋದು. ಆತ್ಮ ಎಲ್ಲೆಲ್ಲಿಯೂ ತುಂಬಿಕೊಂಡಿರ್ತದೆ, ಆತ್ಮನ ಎಲ್ಲೆಲ್ಲಿ ತುಂಬಿಕೊಂಡಿದ್ದಾನೆ ಅನ್ನುವಂಥದ್ದು ಭೌತಿಕವಾಗಿ ಯಾರಿಗೂ ಗೊತ್ತಾಗೋದು. ವಿವೇಕದಿಂದ ಮಾತ್ರ ಗುರುತಿಸ್ಬೇಕು ಅದನ್ನು ಅಂತ ಈ ಮಾತನ್ನು ಹೇಳಿ ಭಾಷ್ಯವನ್ನು ಮುಗಿಸಿದ್ದಾರೆ. ಹಾಂ, ದರ್ಶಯತಿ ಪ್ರತ್ಯಗಾತ್ಮತ್ವ ಸರ್ವಸ್ಯ ಈಶ ಸರ್ವೇಷು ಭೂತೀಶು ಗೂಢೋತ್ಮಾನ ಪ್ರಕಾಶತೆ ದೃಶ್ಯತೆ ತ್ವಗ್ರಯಾ ಬುದ್ಧ್ಯಾ ಸೂಕ್ಷ್ಮಯಾ ಸೂಕ್ಷ್ಮದರ್ಶಿಭಿಃ ಈಶ ಸರ್ವೇಷು ಭೂತೇಷು. ಗೂಢೋತ್ಮಾನ ಪ್ರಕಾಶತಿ ದೃಶ್ಯತೆ ತ್ವಗ್ರಯ ಬುದ್ಧ್ಯಾ ಸೂಕ್ಷ್ಮಯಾ ಸೂಕ್ಷ್ಮದರ್ಶಿಭಿಃ. ಸರ್ವೇಷು ಭೂತೇಶು ಅನ್ವಯ ನೋಡ್ಕೊಳ್ರಿ. ಸರ್ವೇಷು ಭೂತೇಶು ಗೂಢ ಆತ್ಮ ಏಷಃ ನ ಪ್ರಕಾಶತೆ. ನ ಪ್ರಕಾಶತೆ ಎಲ್ಲ ಜೀವರಾಶಿಗಳಲ್ಲಿಯೂ ಈ ಆತ್ಮನೇ. ಅದನ್ನು ಅಂಡರ್ಲೈನ್ ಮಾಡಿ. ಎಲ್ಲ ಜೀವರಾಶಿಗಳಲ್ಲಿಯೂ ಈ ಆತ್ಮನೇ ಇದ್ದಾಗಿಯೂ ಕೂಡ, ಈ ಆತ್ಮ ಅಂದರೆ ಯಾವ ಆತ್ಮ? ನೀವು ಜೀವಾತ್ಮ, ದುರಾತ್ಮ, ಪಾಪಿ ಆತ್ಮ, ದುಃಖಾತ್ಮ, ಸುಖಾತ್ಮ ಅಂತ ಅಲ್ಲಿ ಆ ಕಡೆ ಹೋಗ್ಬೇಡ್ರಿ. ಸರ್ವವ್ಯಾಪ್ತನಾದಂತಹ ವಿಷ್ಣೋ ಪರಮ ಪದಂ ಸಾಕಾಷ್ಟಾ ಸಾ ಪರಾಗತಿ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ ಉತ್ತಮ ಪುರುಷ ಈ ಆತ್ಮ. ಅವಷ್ಟು ಶಬ್ದಗಳು, ಆ ಶಬ್ದಗಳ ಗಾಂಭೀರ್ಯ ಅದು ತುಂಬಿಕೊಂಡಿದೆ ಅದರೊಳಗೆ. ಈ ಆತ್ಮ ಏನಾತ್ಮ ಇದು? ಇದು ನ ಪ್ರಕಾಶತೆ. ಎಲ್ಲ ಜೀವರಾಶಿಗಳಲ್ಲಿ ಇರೋದೇ ಈ ಆತ್ಮ. ಆದರೆ ಎಲ್ಲರಿಗೂ ಪ್ರಕಾಶವಾಗೋದಿಲ್ಲ. ಏನಂತ ಪ್ರಕಾಶ ಆಗ್ತದೆ? ದುಃಖಿ ಆತ್ಮ, ಕೊಯ್ಯ ಕೊಯ್ಯ ಆತ್ಮ, ವೈ ವೈ ವೈ ವೈ ಅಂತ ರಾಗ ಮಾಡ್ಕೊಳ್ತೀವಿ. ಚೆನ್ನಾಗಿದ್ದೀರಾ ಅಂತ ಕೇಳಬಾರ್ದು ನೋಡ್ರಿ. ಕೇಳಿದ್ರೆ ಸಿಕ್ಕಾಕೊಂಡ್ವಿ. ಏನು ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ಮಳೆಯ ಆತಗಿದೆ. ಅದರಲ್ಲಿ ಬ್ರಾಹ್ಮಣರಿಗೆ ಮಾತ್ರ ಎಂದು ಪ್ರಶ್ನೆ ಮಾಡಬಾರ್ದು. ಅವರಿಗೆ ಕನೆಕ್ಟೆಡ್ ಟು ರಿಲೇಷನ್ಶಿಪ್ ಒಂದು ಶಬ್ದ ನೀವು ಪ್ರಶ್ನೆ ಮಾಡಿದ್ರಿ ಅಂತಂದ್ರೆ ಜಾಲಾಡ್ಬಿಡ್ತಾರೆ, ಫುಲ್ ಜಾಲಾಡ್ಬಿಡ್ತಾರೆ. ಹಾ, ಮುಗಿದು ಹೋಯ್ತು. ಅದು ಎಷ್ಟು ಎಷ್ಟರೇ ಏನಿದೆಯೋ ಇದೆ, ಏನಿರ್ತದೆ ಇರ್ತದೆ. ನೋವೇ ಕನೆಕ್ಟೆಡ್ ಟು ಆತ್ಮ. ಆತ್ಮ ವಿಚಾರದಲ್ಲಿ ಅವು ಯಾವನ್ನು ಕೂಡ ನಾವು ಲೆಕ್ಕಕ್ಕೆ ತಗೋಬಾರ್ದು. ಆದರೂ ನಾವು ಅವುಗಳನ್ನೇ ಲೆಕ್ಕ ತಗೋತೀವಿ. ಗುರುಗಳು ಹೇಳ್ತಾರೆ, ನೀ ಬ್ರಹ್ಮ ಇದ್ದೀಯೋ? ಹೌದು ಸ್ವಾಮಿ, ನೀವು ಹೇಳೋದು ಭಾರಿ ಕರೆಕ್ಟ್ ಇದೆ. ನಿಮ್ಗೆ ಗೊತ್ತಾಗ್ಯದಲ್ಲ ನಾ ಬ್ರಹ್ಮ ಇದ್ದೀನಿ ಅಂತೇಳಿ. ಸಾಕು ಬಿಡಿ, ಈಗ ನಮ್ದು ಕೇಳ್ರಿ ನೀವು. ಅಲ್ಲೋ, ನೀ ಬ್ರಹ್ಮಿದ್ದೀನಿ ಕೇಳೋದೇನು ಬಂತು? ಅಯ್ಯೋ, ಏನು ಹೇಳಿ ಸ್ವಾಮಿ, ನಮಗೆ 108 ಕಷ್ಟಗಳು. ಮುಗಿದಲ್ಲ ಇಲ್ಲಪ್ಪ, ಊಟ ಟೈಮ್ ಅಂತ ಹೋಗ್ಬೇಕ. ಆಯ್ತು, ಆಮೇಲೆ ಭೇಟಿ ಮಾಡೋ ಸ್ವಾಮಿ, ಆಮೇಲೆ ಟೈಮ್ ಕೊಡ್ರಿ, ಮತ್ತೆ ಬರ್ತೀವಿ. ಸರ್ವೇಷು ಭೂತೇಷು ಸಮಸ್ತ ಜೀವಭೂತ ರಾಶಿಗಳಲ್ಲಿ ಏಷಃ ಆತ್ಮ ಗೂಢ ಅತ್ಯಂತ ಸೂಕ್ಷ್ಮವಾಗಿ ತುಂಬಿಕೊಂಡಿದ್ದಾನೆ. ಹಾಗಿದ್ದಾಗ್ಯೂ ಕೂಡ ನ ಪ್ರಕಾಶತೆ, ಅವನ ಬೆಳಕಿಗೆ ಬರೋದಿಲ್ಲ. ಮತ್ತು ಯಾಕ್ರಿ ಅವನ ತಿಳ್ಕೊಬೋದು? ಎಲ್ಲದರಲ್ಲಿ ಇದ್ದಾನೆ ಅಂತೀರಿ, ಆದರೂ ಅವನು ಬೆಳಕಿಗೆ ಬರೋದಿಲ್ಲ ಅಂತ ತಿಳ್ಕೊಂಬೋದು ಹೇಗೆ? ಅನ್ವಯ, ಹೀಗಿದ್ದಾಗ್ಯೂ ಕೂಡ ತು ತು ತು ಶಬ್ದ ಅವ್ಯಯ ತು. ಹೀಗಿದ್ದಾಗ್ಯೂ ಕೂಡ ಅಗ್ರಿಯ ಬುದ್ಧ್ಯಾ ದೃಶ್ಯತೆ, ಅಗ್ರಿಯ ಬುದ್ಧ್ಯಾ ದೃಶ್ಯತೆ. ಅತ್ಯಂತ ಸೂಕ್ಷ್ಮವಾದ ಬುದ್ಧಿಯಿಂದ ಅಗ್ರಯ, ಏನಂತದಕ್ಕೆ ಚೂಪ್ ಅಂತ ಕರೀತಾರೆ, ನುಣು ನುಣುಚಾದ ಹರಿತ. ಅತ್ಯಂತ ಹರಿತವಾದ ಬುದ್ಧಿ, ಚಾಕುವಲ ಬುದ್ಧಿ, ಹರಿತವಾದ ಬುದ್ಧಿ ಯಾರಿಗಿದೆಯೋ, ಅಂದರೆ ಸೂಕ್ಷ್ಮ ಬುದ್ಧಿ ಯಾರಿಗಿದೆಯೋ, ಅಂದರೆ ಪ್ರಬುದ್ಧರು ಯಾರೋ, ಹಾಂ ಅವೆಲ್ಲ ಶಬ್ದ ತೊಗೊಂಡ್ರಿ, ಪ್ರಬುದ್ಧರು ಯಾರೋ, ಪ್ರಬುದ್ಧತೆ ಕರ್ಮದಲ್ಲಿಯೂ ಪ್ರಬುದ್ಧತೆ, ಕರ್ಮವನ್ನು ಆಯ್ದುಕೊಳ್ತೇವಲ್ವಾ, ಚಟುವಟಿಕೆಗಳನ್ನು ನಾವು ಬೇರೆ ಬೇರೆ ಕ್ರಿಯೆಗಳನ್ನು ನಾವು ಆಯ್ದುಕೊಳ್ತೇವಲ್ವಾ, ಆಯ್ದುಕೊಳ್ಳುವುದರಲ್ಲಿ ಪ್ರಬುದ್ಧತೆ ಇರಬೇಕು. ವಾಕ್ ಪ್ರಬುದ್ಧತೆ, ಮಾತಿನಲ್ಲಿ ಪ್ರಬುದ್ಧತೆ ಇರಬೇಕು. ಇಮೋಷನಲ್ ಮೆಚುರಿಟಿ ಅಂದರೆ ಭಾವನಾತ್ಮಕವಾದ ಪ್ರಬುದ್ಧತೆ, ಭಾವನಾತ್ಮಕವಾದ ಪ್ರಬುದ್ಧತೆ, ವಿಚಾರಗಳಲ್ಲಿ ಪ್ರಬುದ್ಧತೆ, ತಿಳುವಳಿಕೆಗಳಲ್ಲಿ ಪ್ರಬುದ್ಧತೆ. ಅಂದರೆ ಪ್ರಬುದ್ಧತೆಯನ್ನು ಬರೀ ಒಂದೇ ನಿಟ್ಟಿನಲ್ಲಿ ಕೌಂಟ್ ಮಾಡಬಾರದು. ಅವನು ಪಾರ್ಟ್ ಆಫ್ ದಿ ಮ್ಯಾನ್ ಈಸ್ ಪರ್ಫೆಕ್ಟ್ ಅಂತ ಅಂದಂಗಾಗ್ತದೆ. ಪಾರ್ಟ್ ಆಫ್ ದಿ ಮ್ಯಾನ್ ಇಸ್ ಪರ್ಫೆಕ್ಟ್ ಡಸನ್ ಮೀನ್ ದಿ ಮ್ಯಾನ್ ಇಸ್ ಪರ್ಫೆಕ್ಟ್. ಈ ಮನುಷ್ಯನು ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಬೆಳೆದವನಿದ್ದಾನ್ರಿ ಅಂತಂದ್ರೆ ಅವನು ಪೂರ್ತಿ ಬೆಳೆದಿಲ್ಲ ಅಂತ ಆಯ್ತು. ಪೂರ್ತಿ ಬೆಳವಣಿಗೆ ಅಂದ್ರೆ ಏನಂತಾರೆ, ಎಲ್ಲ ಅವನ ಕ್ರಿಯಾ, ಅವನ ವಿಚಾರ, ಅವನ ಭಾವನೆಗಳು, ಅವನ ಅನಿಸಿಕೆಗಳು, ಅವನ ಮಾತುಗಳು ಎಲ್ಲವೂ ಕೂಡ ಪ್ರಬುದ್ಧವಾಗಿರಬೇಕು. ಅದಕ್ಕೆ ಅಗ್ರೇಯ ಬುದ್ಧಿಯ ಅಂತ ಇಂತಹ ಅತ್ಯಂತ ಹರಿತವಾದ ಬುದ್ಧಿ ಅಂದ್ರೇನು, ಎಂತ ಪ್ರಬುದ್ಧವಾದ ಬುದ್ಧಿ ಯಾರ್ದಿದೆಯೋ, ಯಾರ ಮನಸ್ಸು ಬುದ್ಧಿಗಳು, ಯಾರ ಮಾತುಗಳು, ಯಾರ ಚಟುವಟಿಕೆಗಳು, ಯಾರ ಕ್ರಿಯೆಗಳು ಪ್ರಬುದ್ಧವಾಗಿವೆಯೋ ಅವರಿಗೆ ಸೂಕ್ಷ್ಮಯಾ ಸೂಕ್ಷ್ಮದರ್ಶಿವಿ, ಅವರು ಅತ್ಯಂತ ಸೂಕ್ಷ್ಮದರ್ಶಿಗಳಾಗಿದ್ದರಿಂದಾಗಿ ಅವರಿಗೆ ಈ ಆತ್ಮನು ಬೆಳಗುತ್ತಾನೆ. ಯಾರಿಗೆ ಬೆಳಗುತ್ತಾನೆ? ಅಗ್ರಬುದ್ಧಿ ಇದ್ದವರಿಗೆ ಬೆಳಗುತ್ತಾನೆ. ಅಗ್ರಬುದ್ಧಿ ಅಂದರೆ ಇದ್ದವರು ಯಾರವರು? ಪ್ರಬುದ್ಧರು ಯಾರು? ಅವರು ಅಗ್ರಬುದ್ಧಿಯವರು. ಇನ್ನು ಅವರು ಪ್ರಬುದ್ಧರು ಹೇಗಾದರು ಇತ್ಯಾದಿಗಳನ್ನು ನಾಳೆ ಸ್ವಲ್ಪ ನೋಡಿಬಿಟ್ಟು ಆ ನಂತರ ಮುಂದಿನ ಕ್ಲಾಸನ್ನು ಮುಂದುವರಿಸೋಣ. ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಜಯ ಶ್ರೀ ಸದ್ಗುರುನಾಥ್ ಮಹಾರಾಜ್ ಜೀ ಕೀ.